ಮೊದ್ಲು ಏನಿತ್ತು ನಿಮಗೆ ಬೇರೆ ಕೃಷಿ? ಕೃಷಿಯೇ ಇದ್ದ. ಏನು ಕೃಷಿ ಇತ್ತು? ಭತ್ತ ಇತ್ತು, ಸ್ವಲ್ಪ ಅಡಿಕೆ ಉಂಟು, ಮತ್ತೆ ದನ ಉಂಟು. ನನ್ನ ಗಂಡ ಅಂದ್ರೆ ಮುಂಚೆ ಟೈಲರ್ ಆಗಿದ್ರು, ಈಗ ಕೊರೋನಾ ಟೈಮ್ ಅಲ್ಲೆಲ್ಲ ಅವರಿಗೆ ಸ್ವಲ್ಪ ಕೆಲಸ ಕಡಿಮೆ ಆಯ್ತು. ಆದ್ದರಿಂದ ಅವರು ದನಗಳನ್ನು ಒಂದು ಮೂರು ದನ ಉಂಟು ಜರ್ಸಿ ಕ್ರಾಸ್ ಅಂತ, ಅದರಿಂದ ಅವರು ಹಾಲು ತೆಗೆದು ದೀಪಕ್ಕೆ ಆಗ್ತಾ ಇದ್ದಾರೆ. ಈಗ ನಾವು ಮೊದಲಿಗೆ ಬರುವ, ನೀವು ಸುಮಾರು 20 ವರ್ಷದ ಹಿಂದೆ ತರಕಾರಿ ಕೃಷಿ ಮಾಡಬೇಕು ಅಂತ ಯೋಚನೆ ಮಾಡಿದ್ದೆ. ಇದು ಯೋಚನೆ ಮಾಡ್ಲಿಕ್ಕೆ ಏನ್ ಕಾರಣ ಹೇಳಿದ್ರಿ? ಅಂದ್ರೆ ನಮಗೆ ವಿದ್ಯಾಭ್ಯಾಸ ಸ್ವಲ್ಪ ಕಡಿಮೆ ಇತ್ತು ಆ ಹೊತ್ತಲ್ಲಿ. ನಾವು 7 ಜನ ಮಕ್ಕಳಿದ್ರು ನಮ್ಮ ತಂದೆಗೆ. ಆ ಹೊತ್ತಲ್ಲಿ ತಂದೆಗೆ ಇಷ್ಟು ಮಕ್ಕಳನ್ನು ಶಾಲೆಗೆ ಕಳಿಸೋದು ತುಂಬಾ ಕಷ್ಟ ಇತ್ತು. ನಮಗೆ ಇಂಟ್ರೆಸ್ಟ್ ಇತ್ತು ನಮ್ಮನ್ನು ಶಾಲೆಗೆ ಕಳಿಸಿ ಅಂತ. ಆದ್ರೂ ನಮ್ಮ ಸರ್ ಬಂದು ಹೇಳಿದ್ರು ಅವರನ್ನು ಕರೆಸಿ ಶಾಲೆಗೆ, ಅವರು ವಿದ್ಯೆಯಲ್ಲಿ ಕಡಿಮೆ ಇದ್ರು, ಅವರಿಗೆ ಆಟೋಟ ಸ್ಪರ್ಧೆಯಲ್ಲಿ ತುಂಬಾ ಪ್ರಶಸ್ತಿ ಬಂದಿದೆ, ನೀವು ಅವಳನ್ನು ಶಾಲೆಗೆ ಕಳಿಸಿ ಅಂತ ನಮ್ಮ ತಂದೆ ಹತ್ರ ಬಂದು ನಮ್ಮ ಮಾಸ್ಟರ್ ಬಂದು ಹೇಳಿದ್ರು. ಆದ್ರೂ ಒತ್ತಡದಿಂದ ನಮಗೆ ಶಾಲೆ ಕಲೀಲಿಕ್ಕೆ ಯಾವತ್ತೂ ಆಗ್ಲಿಲ್ಲ. ಆಗ ಮನೆಯಲ್ಲೆಲ್ಲ ಕೃಷಿ ಇತ್ತು. ಆಗ ಅವರು ಹೇಳಿದ್ರು ನಮ್ಮೊಟ್ಟಿಗೆ ಇದು ಮಾಡಿ, ಜೀವನಕ್ಕೆ ಏನು ಕಡಿಮೆ ಇಲ್ಲಲ್ಲ, ಯಾವತ್ತು ನಮ್ಮನ್ನು ದೇವರು ಕೈ ಬಿಡುವುದಿಲ್ಲ. ಭೂಮಿಯಲ್ಲಿ ಕೆಲಸ ಮಾಡಿದ್ರು ಭೂಮಿ ತಾಯಿ ಯಾವತ್ತು ನಮ್ಮನ್ನು ಕೈ ಬಿಡ್ಲಿ ಇಷ್ಟರ ತನಕ ಸಹ. ಈಗ ನಾವು ಸತ್ಯ ಹೇಳುದು ಭೂಮಿಯಲ್ಲಿ ನಿಂತು, ನಮಗೆ ಒಂದು ಕತ್ತಿತಾಗಿದ್ರು ಸಹ, ಒಂದು ನಮಗೆ ಕತ್ತಿತಾಗಿದ್ರೆ ಅದಕ್ಕೆ ಮದ್ದು ಬೇಡಂತಲ್ಲ, ಆ ಭೂಮಿ ತಾಯಿಯ ಮಣ್ಣನ್ನೇ ನಾವು ಕೈಗೆ ಹಾಕಿ ಕೈಗೆ ಕಟ್ಟಿ ಅದರಿಂದಲೇ ನಾವು ಪ್ರಯೋಜನ ಪಡೆದಿದ್ದೇವೆ ಮಣ್ಣಿಂದಲೇ. ಹಾಗಾಗಿ ನಮ್ಮನ್ನು ಭೂಮಿ ತಾಯಿ ಕೈ ಬಿಡ್ಲಿಲ್ಲ ಇಷ್ಟರ ತನಕ. ಹಾಗೆ ನೀವು ಮೊದಲಿಗೆ ಯೋಚನೆ ಮಾಡಿದ್ರಿ? ಯೋಚನೆ ಮಾಡಿದ್ದೇವೆ. ತರಕಾರಿ ಕೃಷಿಯನ್ನೇ ಮಾಡಬೇಕು ಅಂತ ಯಾಕೆ ಆಯ್ತು? ಅದರಿಂದ ನಮಗೆ ಲಾಭ ಇತ್ತು. ಅಂದ್ರೆ ತರಕಾರಿ ಕೃಷಿಯಲ್ಲಿ ನಾವು ತರಕಾರಿ ಬೆಳೆದದನ್ನೇ ಮಾರಿ ನಮಗೆ ಈಗ ಬೇರೆ ಕಡೆ ಹೋಗಿ ಕೆಲಸ ಮಾಡಿದರೆ ಅದಕ್ಕಿಂತ ಸಂಬಳ ಜಾಸ್ತಿ ನಮಗೆ ನಮ್ಮ ಇದರಲ್ಲಿ ಬರ್ತಿತ್ತು ತರಕಾರಿ ಕೃಷಿಯಲ್ಲಿ. ಈಗ ಬೇರೆ ಕಡೆಗೆ ಹೋಗಿ ಎಲ್ಲಿಯಾದ್ರೂ ಒಂದು ಕೆಲಸ ಮಾಡಿದ್ರೆ ನಾವು 1-8 ಗಂಟೆಯಿಂದ 1-5 ಗಂಟೆ ತನಕ ಕೆಲಸ ಮಾಡಬೇಕು. ಇದು ಆದ್ರೆ ನಮಗೆ ಯಾವಾಗ ಖುಷಿ ಇರ್ತದೆ ಅಲ್ಲಿ ಹೋಗಿ, ಎಂದು ಬಿಸಿಲು ಇಲ್ಲದಿದ್ರೆ ಮನೆಗೆ ಬರುವುದು, ನೆಕ್ಸ್ಟ್ ಹೋಗಿ ಕೆಲಸ ಮಾಡುವುದು. ಹಾಗೆ ನಮ್ಮ ಜೀವನಕ್ಕೆ ಅದು ಸುಲಭವಾಗ್ತಿತ್ತು. ಅಂದ್ರೆ ನಮ್ಮ ಯಜಮಾನರು ಅವರಿಗೆ ಸಹ ವಿದ್ಯಾಭ್ಯಾಸ ಸ್ವಲ್ಪ ಕಡಿಮೆ, ಅವರು ಸಹ ಮಾಡಿದ್ರು. ಎಲ್ಲಿಯಾದ್ರೆ ನಮಗೆ ಲಾಭ ಬಂದ್ರೆ ಜೀವನಕ್ಕೆಲ್ಲ ಹಣ ಬರ್ತದಲ್ಲ, ಹಾಗೆ ಕೃಷಿಯನ್ನು ಮುಂದುವರಿಸಿ ಶುರು ಮಾಡಿದ್ದೇವೆ. ತರಕಾರಿ ಅಲ್ಲದೆ ಬೇರೆ ಏನು ಉಂಟು ನಿಮ್ಮ ಹತ್ರ? ಈಗ ತರಕಾರಿಯಲ್ಲಿ ನನಗೆ ನಮ್ಮ ಬಾಲಿಪುನಿ ಗ್ರಾಮದ ಜನರು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಈ ತರಕಾರಿಯನ್ನು ಮಾಡಿ ನಾನು ಎಲ್ಲಿ ಕೊಡುವುದಿಲ್ಲ. ಈಗ ಮುಂಚೆ ಸ್ವಲ್ಪ ಅಂಗಡಿಗೆ ಕೊಡ್ತಿದ್ದೆ, ಅಂಗಡಿಯವರು ಅವರು ನಮಗೆ ಒಂದು ಅರ್ಧ ವಸ್ತು ಕೊಟ್ಟು ಅವರ ವ್ಯಾಪಾರವನ್ನು ಅವರು ಶುರು ಮಾಡುತ್ತಿದ್ರು. ಈಗ ನನಗೆ ಎಂತ ಆಯ್ತು ಒಂದು ಮನಸ್ಸಲ್ಲಿ, ನಾನೇ ಒಂದು ಇದನ್ನು ಕೊಂಡೋಗಿ ಅಲ್ಲಿ ಅಲ್ಲಿ ವ್ಯಾಪಾರ ಮಾಡಿದ್ರೆ ನನಗೆ ಆದಾಯ ಬರ್ತಿತ್ತು. ಮತ್ತೆ ನಮಗೆ ಇಲ್ಲಿ ಜನಶಿಕ್ಷಣ ಟ್ರಸ್ಟ್ನಿಂದ ಸರ್ನವರು ಇದ್ದಾರೆ, ಸೀನ ಸರ್ ಮತ್ತು ಕೃಷ್ಣ ಸರ್ ಅಂತ, ಅಲ್ಲಿ ನಮಗೆ ಸ್ವರಾಜ್ಯ ಸಂತೆ ಮಾಡಿ ಕೊಟ್ರು. ಅದು ನನಗೆ ತುಂಬಾ ಸುಲಭವಾಯಿತು. ಸ್ವರಾಜ್ಯ ಸಂತೆ ಹೇಳಿದ್ರೆ, ಸ್ವರಾಜ್ಯ ಸಂತೆ ಅಂದ್ರೆ ನಮ್ಮದೇ ಅದೇ ಒಂದು ಸಂತೆ, ನಾವು ಬೆಳೆದ ತರಕಾರಿಯನ್ನು ಅಲ್ಲಿ ಹೋಗಿ ಇಡುವುದು, ಮಾರಾಟ ಮಾಡುವುದು, ನಮ್ಮ ಸ್ವಂತ ಸಂತೆ, ಸ್ವರಾಜ್ಯ ಸಂತೆ ಅಂತ. ಅಲ್ಲಿ ಜನರು ಈ ಮೀಟಿಂಗ್ಗೆ ಮತ್ತೆ ಟ್ರೈನಿಂಗ್ ಎಲ್ಲ ಬರ್ತಾರೆ, ಅವರು ಕೊಂಡೋಗ್ತಿದ್ರು. ಅದು ನನಗೆ ಪ್ರಯೋಜನ ಆಯ್ತು. ಮೂಲ ಕಾರಣ ಈಗ ಜಾಸ್ತಿ ಮಾಡ್ಲಿಕ್ಕೆ ಈಗ ಸರ್ನವರೇ ನನಗೆ ಕಾರಣ. ಈಗ ಎಲ್ಲಿ ಒಂದು ಫಂಕ್ಷನ್ ಇದ್ರು ಅವರು ನನ್ನನ್ನು ಕರೀತಾರೆ, ನಮ್ದು ಸಂತೆ ಉಂಟು ಲತಾ ಮೇಡಮ್, ನೀವು ಬರಬೇಕು, ನನಗೆ ಖುಷಿ, ನಾನು ಎಲ್ಲ ಕೊಂಡೋಗ್ತೇನೆ. ಮತ್ತೆ ಈ ತರಕಾರಿ ಬೆಳೆದ ಜೊತೆಗೆ ನಾನು ಈ ಬೀಜಗಳನ್ನು ನಾನು ಉತ್ಪಾದನೆ ಮಾಡ್ತೇನೆ. ಈಗ ಮೊದಲು ತರಕಾರಿಗೆ ಬರುವ, ತರಕಾರಿಯಲ್ಲಿ ಯಾವ್ಯಾವ ತರಕಾರಿ ಬೆಳೆಸ್ತೀರಿ ನೀವು? ನಾನು ಈಗ 12 ಬಗೆ ತರಕಾರಿ ಮಾಡಿದ್ದೇನೆ. ಬೆಂಡೆಕಾಯಿ, ಮುಳ್ಳು ಸೌತೆ, ಸೌತೆ, ಅರಿವೆ ಸೊಪ್ಪು, ಬಸಳೆ, ಬದನೆ, ಅಲಸಂಡೆ, ಕೆಂಬುಡೆ, ಕುಂಬುಡ, ಈಗ 12 ಬಗೆದು ಮಾಡಿದ್ದೇನೆ. ಇದು ಎಷ್ಟು ಜಾಗದಲ್ಲಿ ಮಾಡಿದ್ದೀರಿ ಸುಮಾರು? ಇದು 1 ಗದ್ದೆಯಲ್ಲಿ ಮಾಡಿದ್ದೇನೆ. ಈಗ ಅದು ಗದ್ದೆ ಅಂದ್ರೆ ಎಷ್ಟು ಎಕರೆ ಅಂತ ನನಗೆ ಅದು ಗೊತ್ತಿಲ್ಲ. ಸರಿ ಆಗ್ಲಿ, 1 ಗದ್ದೆಯಲ್ಲಿ ಮೊದ್ಲಿಂದಲೂ 20 ವರ್ಷದಿಂದ ಅಲ್ಲೇ ಮಾಡ್ತಾ ಇದ್ದೀರಾ ಇಷ್ಟರಲ್ಲೇ? ಅದು ಗದ್ದೆ ಚೇಂಜ್ ಮಾಡ್ತಾ ಇದ್ದೇವೆ. ಈಗ ಒಂದು ಕಡೆ ಬೆಳೆದ ತರಕಾರಿಯಲ್ಲಿ ಅಲ್ಲೇ ನೆಕ್ಸ್ಟ್ ಬೆಳೆಯುವಾಗ ಅದಕ್ಕೆ ರೋಗ ಬರ್ತದೆ. ಈಗ ಬೆಣ್ಣೆ ಅಂತ ಹೇಳಿದ್ರೆ ಒಂದು ಹಳದಿ ರೋಗ ಬರ್ತದೆ. ಇದು ನಾನು ತರಬೇತಿಯಲ್ಲಿ ಪಡೆದದ್ದು ನಾನು ಮಾಡಿದ್ದು. ಈಗ ನಾನು ತರಬೇತಿಯಲ್ಲಿ ಹೋಗಿ ಅಲ್ಲಿಗೆ ನಾನು ಕೇಳ್ತೇನೆ, ಸರ್ ನಾವು ಈಗ ಬೆಂಡೆ ಬೆಳೆದಿದ್ದೇವೆ, ಅದು ಹಳದಿ ರೋಗ ಬರ್ತದೆ, ಏನು ಸರ್ ಅಂತ. ಆಗ ಅವರು ಹೇಳಿದರು, ನೀವು ಜಾಗವನ್ನು ಬೆಳೆದ ಕಡೆ ಬೆಳೆಯಬೇಡಿ, ಅದು ಚೇಂಜ್ ಮಾಡ್ತೀರಿ. ಅದು ನನಗೆ ಅಲ್ಲಿ ಪಾಯಿಂಟ್ ಸಿಕ್ಕಿತ್ತು. ಹಾಗಾಗಿ ನೀವು ಬೇರೆ ಕಡೆ ಬೆಳೆಸ್ತೀರಿ ಪ್ರತಿ ವರ್ಷ? ಪ್ರತಿ ವರ್ಷ. ಈಗ 1 ಗದ್ದೆಯಲ್ಲಿ ಬೆಳೆದರೆ ನೆಕ್ಸ್ಟ್ ವರ್ಷ ಬೇರೆ ಗದ್ದೆಯಲ್ಲಿ. ಹಾಗೆ ಈಗ ಈ ಗದ್ದೆಯನ್ನು ಏನ್ ಮಾಡ್ತೀರಿ ಅವಾಗ? ಈಗ ಭತ್ತ ಉಂಟು, ಅದರಲ್ಲಿ ಭತ್ತ ಉಂಟು. ಭತ್ತ ಉಂಟು. ಈಗ ಈ ತರಕಾರಿಯ ಬಗ್ಗೆ ನಾನು ಮಾತಾಡೋದಿದ್ರೆ, 12 ಬಗೆಯ ತರಕಾರಿ ಬೆಳೆಸ್ತೀರಿ, ವರ್ಷ ಇಡೀ ಬೆಳೆಸ್ತೀರಾ? ಹೇಗೆ ಮಾಡ್ತೇವೆ ವರ್ಷ ಇಡೀ? ಬೇಸಿಗೆಯಲ್ಲಿ, ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ, ಆವ ಎಲ್ಲ ಸಮಯದಲ್ಲೂ 12 ತರಕಾರಿ ಬೆಳೀತದ? ಬೆಳೀತದೆ. ನಾವು ಅಂದ್ರೆ ನಮ್ಗೆ ಪ್ರೀತಿ ಇರಬೇಕು. ಈಗ ಒಂದು ತರಕಾರಿ ಮಾಡುವಾಗ ಸರ್ ನಮಗೆ ಪ್ರೀತಿ ಮತ್ತು ಸಾಧನೆ ಇರಬೇಕು, ಹಠ ಅಂತ ಇರಬೇಕು. ಅದು ಒಂದು ಕಡೆ ಒಂದು ಆಗದಿದ್ರೆ ಅದಕ್ಕೆ ಏನಾಗಿದೆ ಅಂತ ನಾನು ಹೋಗಿ ಪರಿಶೀಲಿಸ್ತೇನೆ. ಈಗ ಒಂದು ಕಡೆ ಚಳಿ ಇರಲಿ, ಮಳೆ ಇರಲಿ, ಮಳೆಯಲ್ಲಿ ಸ್ವಲ್ಪ ಇದು ಬರ್ತದೆ ವ್ಯತ್ಯಾಸ, ಅದನ್ನು ಕಂಟ್ರೋಲ್ ಮಾಡಿ ಹೆಚ್ಚು ಕಡಿಮೆ ಮಾಡಿ ಅದಕ್ಕೆ ಅನುಗುಣವಾಗಿ ಇದು ಮಾಡ್ತೇವೆ. ಈಗ ಮೊದಲನೇದಾಗಿ ಈ ತರಕಾರಿ ಬೆಳೆಗೆ, ಈ 12 ಬಗೆಯ ತರಕಾರಿ ಬೆಳೆಸುವಾಗ ನೀವು ಅದನ್ನ ಅದರ ಬೆಳೆಸುವಂತಹ ಕ್ರಮ ಯಾವ ತರ, ನೀವು ಅದರ ಬಿತ್ತನೆ ಮಾಡುದು, ಗೊಬ್ಬರ, ಇದ್ರ ಬಗ್ಗೆ? ಬೀಜ ನಮ್ಮ ಮನೆಯಲ್ಲಿ ನಾನು ರೆಡಿ ಮಾಡಿ ಇಡ್ತೇನೆ. ಓಹೋ. ಬೀಜ ಕೆಲವು, ಈಗ ಬದನೆ ಮತ್ತು ಬೆಂಡೆಕಾಯಿದನ್ನು ನಾನು ಸಪ್ರೇಟ್ ಈಗ ಒಂದು ಇದು ಮಾಡುವುದು ಹೊಂಡದಾಗೆ, ಅದಕ್ಕೆ ಇರುವೆ ಬರದಾಗೆ ಸುತ್ತಲೂ ನೀರು ಕಟ್ಟುವುದು, ಅದರ ಮೇಲೆ ಬೀಜ ಹಾಕುವುದು, ಬೀಜ ಹಾಕಿದ ಮೇಲೆ ಮಣ್ಣು ಹಾಕುವುದು, ಮಣ್ಣು ಹಾಕಿದ ಮೇಲೆ ಇರುವೆ ಬರದಾಗೆ ಅದನ್ನು ರಕ್ಷಣೆ ಮಾಡುವುದು. ಇಲ್ಲದ್ರೆ ಇರುವೆ ತಿಂದು ಹೋಗ್ತದೆ. ಇರುವೆ ತಿಂದು ಹೋಗ್ತದೆ. ಈ ಮೊಳಕೆ ಬಂದ ಬೀಜವನ್ನು ಯಾವತ್ತೂ ಇರುವೆ ತಿಂದು ಹೋಗ್ತದೆ. ಅದಕ್ಕೆ ಇರುವೆ ಬರದಾಗೆ ಇರುವೆಗೆ ಬೇಕಾದದನ್ನು ಸಿಂಪಡಿಸುವುದು, ಸೀಮೆಣ್ಣೆ ಹಾಕ್ತದೆ, ಅದಕ್ಕೆ ಬರುವುದಿಲ್ಲ. ಮತ್ತೆ ಸುತ್ತಲೂ ನೀರು ಕಟ್ಟಬೇಕು ಇರುವೆ ಬರದಾಗೆ. ಅದರಲ್ಲಿ ತುಂಬಾ ಬೆಲೆ ಈಗ ಟ್ರಾಸಿ ಬರ್ತದೆ, ಈಗ ಗಿಡ ತುಂಬಾ ಬರ್ತದೆ. ಆದ ಮೇಲೆ ನಾವು ಇದಕ್ಕೆ ಓಲೆ ಮಾಡ್ತೇವೆ. ನನ್ನ ಯಜಮಾನರು ನನಗೆ ಸಪೋರ್ಟ್ ಮಾಡ್ತಾರೆ. ಈಗ ಓಲೆ ಮಾಡ್ತೇವೆ, ಆದ ಮೇಲೆ ಒಂದು ಒಂದು ವಾರ ಬರುವಾಗ ಸಣ್ಣ ಸಣ್ಣ ಗಿಡಗಳನ್ನು ಮಣ್ಣು ಸಮೇತ ತೆಗೆಯುದು, ಮಣ್ಣು ಸಮೇತ ತೆಗೆದು ನೆಡುವುದು. ಅದು ಬಾಡು ಹೋಗುದಿಲ್ಲ ಬಿಸಿಲಿಗೆಲ್ಲ. ಆದ ಮೇಲೆ ಅದನ್ನು ಬೆಳವಣಿಗೆ ಮಾಡುವುದು. ಈಗ ಇದಕ್ಕೆ ಗೊಬ್ಬರ ಏನಾದ್ರೂ ಕೊಡಬೇಕಾಗ್ತದೆ? ಗೊಬ್ಬರ ಮನೆಯಲ್ಲಿ ನಮ್ದು ದನ ಉಂಟು, ದನದ ಗೊಬ್ಬರ ಮಾತ್ರ, ಬೇರೆ ಏನು ನಾವು ಹಾಕುದಿಲ್ಲ. ಇದು ರಾಸಾಯನಿಕ? ರಾಸಾಯನಿಕ ಏನು ಹಾಕುದಿಲ್ಲ. ಈಗ ಇದನ್ನು ಎಷ್ಟು ಸಲ ಕೊಡಬೇಕಾಗ್ತದೆ? ಅದು ಈಗ ನಮ್ಮ ಬೆಳವಣಿಗೆ ನೋಡಬೇಕು ಈ ಗಿಡದ. ಈಗ ಸುರುವಿಗೆ ನಾವು ಗೊಬ್ಬರ ಇಡಬಹುದು ಒಂದು ವಾರ. ಈಗ ನಾವು ಒಂದು ವಾರದಲ್ಲಿ ಗಿಡ ನೆಟ್ಟಾಯ್ತು, ಅದು ನಮಗೆ ಗಿಡ ಹೇಗೆ ಬಂದಿದೆ ಅಂತ ನೋಡ್ಬೇಕು. ಅದು ಒಂದು ವಾರ ಕಳೆದ ಮೇಲೆ ಗಿಡ ಒಂದು ನೆಟ್ಟೆಗಾಯ್ತಾ ದಪ್ಪ ಬಂತ, ಆದಮೇಲೆ ಗೊಬ್ಬರ ಹಾಕುವುದು. ಗೊಬ್ಬರ ಹಾಕಿದ ಮೇಲೆ ಅದಕ್ಕೆ ಮಣ್ಣು ಹಾಕುವುದು, ಹೀಗೆ ಕರ್ತು ಕೊಟ್ಟದು ನಿನ್ನ ಪನ್ಪೇರು ತುಳುವಿನಲ್ಲಿ ಕರ್ತಾಡುದು. ನನ್ನ ಯಜಮಾನರು ಆಗ ಹೇಳ್ತಾರೆ, ಮತ್ತೆ ಕೆಲವುದನ್ನು ನನಗೆ ನನ್ನ ಯಜಮಾನರು ಹೇಳ್ಕೊಡುವುದು, ಹೀಗೆ ಮಾಡು ಹಾಗೆ ಮಾಡು ಅಂತ. ಸಾಮಾನ್ಯ ಈ ಹೆಚ್ಚಿನ ತರಕಾರಿಗಳು ಎಷ್ಟು ಸಮಯದಲ್ಲಿ ಬರ್ತದೆ ಫಲ ಕೊಡ್ಲಿಕ್ಕೆ? ಒಂದು ತಿಂಗಳೊಳಗೆ ಬರ್ತದೆ. ಸೊಪ್ಪು ಎಲ್ಲ ಒಂದು ಒಂದು ತಿಂಗಳೊಳಗೆ ತೆಗೆದಾಗ್ತದೆ. ಸೊಪ್ಪೆಲ್ಲ ಎಳತ್ತೆ ತೆಗಿಬೇಕೇನು? ಎಳತ್ತೆ ತೆಗಿಬೇಕು. ಸೊಪ್ಪಿಗೆ ಅಂದ್ರೆ ಈಗ ತರ ತರ ಇರ್ತದೆ. ಈಗ ಅರಿವೆಯಲ್ಲಿ ಕೆಂಪು ಸೊಪ್ಪು ಅಂತ ಇರ್ತದೆ, ಅದು ನಾವು ಈಗ ಅಂದ್ರೆ ನಾವು ಡೇಟು ನೋಡುದಲ್ಲ, ನಾವು ಬೆಳವಣಿಗೆ ಮಾಡಿದಾಗೆ ಬರುವುದು ತರಕಾರಿ. ಈಗ ನಾವು ಗೊಬ್ಬರ ಹೇಗೆ ಹಾಕ್ತೇವೆ, ಗೊಬ್ಬರದಿಂದ ಫಸಲು ಜಾಸ್ತಿ ಬರ್ತದೆ. ಈಗ ಹಟ್ಟಿ ಗೊಬ್ಬರ ಅಂತ ಹೇಳುದು, ಈ ದನದ ಮೂತ್ರ ಸೆಗಣಿ ಎಲ್ಲ ಮಿಶ್ರ ಮಾಡಿ ಕುಳಿತು ಹಾಕಬೇಕು. ಹಾಗು ಒಂದು ತಿಂಗಳಲ್ಲಿ ನಿಮಗೆ ಸೊಪ್ಪು ತೆಗೆದು ಮಾರಾಟ ಮಾಡ್ಲಿಕ್ಕೆ ಆಗ್ತದೆ. ಒಂದು ತಿಂಗಳ ಒಳಗೆ ಆಗ್ತದೆ. ಈಗ ಇದನ್ನ ನೀವು ನಿರಂತರವಾಗಿ ಮಾಡಬೇಕಿದ್ರೆ, ಅಂದ್ರೆ ಕಂಟಿನ್ಯೂಸ್ ಆಗಿ ಮಾಡಬೇಕಿದ್ರೆ, ನೀವು ಈ ಸೊಪ್ಪನ್ನ ಬೇರೆ ಬೇರೆ ಸಮಯದಲ್ಲಿ ಇದನ್ನ ಬೀಜ ಹಾಕಬೇಕಾಗ್ತದಲ್ಲ ಹರಿವೆದ್ದೆಲ್ಲ? ಅದು ನಾವೀಗ ಒಂದರಲ್ಲಿ ಫಲ ಬರದಿದ್ರೆ ಮತ್ತೊಂದನ್ನು ಇದು ಮಾಡುವುದು. ಈಗ ಒಂದನ್ನೇ ತಲೆಯಲ್ಲಿ ಇಡ್ಕೊಂಡುದಿಲ್ಲ. ಈಗ 12 ತರಕಾರಿಯಲ್ಲಿ ಒಂದನ್ನೇ ಪ್ರೋತ್ಸಾಹ ಕೊಡುವುದಿಲ್ಲ. ಒಂದರಲ್ಲಿ ಇದ್ದರೆ ಇನ್ನೊಂದರಲ್ಲಿ, ಇನ್ನೊಂದರಲ್ಲಿ ಇನ್ನೊಂದರಲ್ಲಿ, ಹಾಗೆ ಯೋಚನೆ ಮಾಡ್ತಾ ಹೋಗ್ತೀವಿ. ಈಗ ಸೊಪ್ಪೆಲ್ಲ ಒಂದು ತಿಂಗಳಲ್ಲಿ ಬರ್ತದೆ. ಉಳಿದ ತರಕಾರಿಗಳು? ಉಳಿದ ತರಕಾರಿಗಳು ಬಸಳೆ ಸಹ ಹಾಗೆ ಮಿನಿಮಮ್ ಒಂದು 60-40 ದಿನದೊಳಗೆ ಬರ್ತದೆ. ಈಗಿನ ಇದರಲ್ಲಿ ಮಳೆಯಿಂದ ಹೇಳಲಿಕ್ಕೆ ಆಗುದಿಲ್ಲ. ಮಳೆ ಅಂದ್ರೆ ಕೊಳೆತು ಹೋಗ್ತದೆ ಮಳೆ ಜಾಸ್ತಿ ಬಂದ್ರೆ. ಹಾಗೆ ಕೊಳೆತಾಗುವಾಗ ನೀವೇ ಪುನಃ ಅಲ್ಲೇ ಹಾಕ್ತೀರಾ? ಪುನಃ ಬೇರೆ ಹಾಕುವುದು. ಅದೇ ತರಕಾರಿ ಹಾಕುವ ಇದಿಲ್ಲ ನೋಡ್ಬೇಕು. ಅದು ಅದು ಪೊಸಿಷನ್ ಹೇಗಿರ್ತದೆ, ಈಗ ಒಂದು ಮಳೆ ಹೇಗಿರ್ತದೆ. ಈಗ ಅಲ್ಲಿ ಕೊಳೆತು ಹೋಯ್ತಂತಲ್ಲ, ಅದನ್ನೇ ಯೋಚನೆ ಮಾಡಿ ನಾವು ಕೂತ್ಕೊಳ್ಳುವುದಿಲ್ಲ. ಬೇರೆ ತರಕಾರಿ ಏನೊಂದು ಬೆಳೀಬಹುದು ಅಂತ ಇದು ಮಾಡ್ತಾ ಇದ್ದೇನೆ. ಬಾಕಿ ಉಳಿದ ತರಕಾರಿ ಎಲ್ಲ ಒಂದು 2-3 ತಿಂಗಳಾಗ್ತದೆ ಅದು ಬೆಳೆಯುವಾಗ. ಇದನ್ನೆಲ್ಲ ನೀವು ಮಾರಾಟಕ್ಕೆ ಮೊದಲು ಹೇಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೆ? ಮೊದಲು ನಾನು ಅಂಗಡಿಗೆ ಕೊಡ್ತಿದ್ದೆ, ಮತ್ತೆ ನಾನು ಬೀಡಿ ಕಟ್ತಿದ್ದೆ. ಮುಂಚೆ ಬೀಡಿ ಬ್ರೆಂಚಲ್ಲಿ ಜನ ಸೇರ್ತಾ ಇದ್ರು, ಆಗ ಬೀಡಿ ಬ್ರೆಂಚ್ಗೆ ಕೊಂಡು ಹೋಗ್ತಿದ್ದೆ. ಅಲ್ಲಿ ವ್ಯಾಪಾರ ಸುಲಭವಾಯ್ತು. ಆದಮೇಲೆ ನಮ್ಮ ಹೂವಕ್ಕಲು ಶಾಲೆ ಉಂಟು, ಅಲ್ಲಿ ಅಲ್ಲಿ ಟೀಚರ್ಸ್ನವರಿಗೆ ಕೊಂಡು ಹೋಗ್ತಿದ್ದೆ, ಅವರು ತೆಕೊಂಡಿದ್ರು. ಮತ್ತೆ ಶಾರದಾ ಗಣಪತಿ ವಿದ್ಯಾ ಕೇಂದ್ರ ಉಂಟು, ಅಲ್ಲಿ ಕೊಂಡು ಹೋಗ್ತಿದ್ದೆ. ಅಲ್ಲಿ ಸಹ ನನಗೆ ವ್ಯಾಪಾರ ಆಗ್ತಿತ್ತು. ಮತ್ತೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಉಂಟಲ್ಲ, ಅವರಲ್ಲಿ ಹಣ ತೆಗೀತಾರೆ ವಾರಕ್ಕೆ ಒಂದು ಸಲ, ಅಲ್ಲಿ ಕೊಂಡೋಗ್ತಿದ್ದೆ. ಅಲ್ಲಿ ಜನಗಳು ಕೊಂಡೋಗ್ತಿದ್ರು. ಮತ್ತೆ ನಮಗೆ ಇಲ್ಲಿ ಜನಶಿಕ್ಷಣ ಟ್ರಸ್ಟ್ ಅಲ್ಲಿ ಕಾರ್ಯಕ್ರಮ ಆಗ್ತಾ ಉಂಟು ಅಂತ ಹೇಳಿದನೆಲ್ಲ, ಸ್ವರಾಜ್ಯ ಸಂತೆ ಅಲ್ಲ, ಅಲ್ಲಿ ವ್ಯಾಪಾರ ಆಗ್ತಾ ಉಂಟು. ನಾನು ಬೆಳೆದ ತರಕಾರಿಗೆ ಎಲ್ಲಿ ಹೋದ್ರೂ ನನಗೆ ವ್ಯಾಪಾರ ಆಗ್ತಾ ಉಂಟು. ಈ ತರಕಾರಿ ದಿವಸಲು ನೀವು ಮಾರ್ತೀರಾ ಅಥವಾ ವಾರಕ್ಕೆ ಒಂದು ಎರಡು ಅಂತ ಹೀಗೆ ಉಂಟು? 2 ದಿನಕ್ಕೊಮ್ಮೆ ತರಕಾರಿ ಕೊಯ್ತೇನೆ, ಮತ್ತೆ ಕೆಲವರು ಫೋನ್ ಮಾಡಿ ಕೇಳ್ತಾರೆ, ಆಗ ದಿನದಲ್ಲಿ ಸಹ ಕೊಡ್ತಾ ಇದ್ದೇನೆ. ಅವರು ಮನೆಗೆ ಬಂದು ತಗೊಂಡು ಹೋಗ್ತಾರೆ ಮನೆಗೆ? ಒಮ್ಮೆ ಕೆಲವರು ಮನೆಗೆ ಬರ್ತಾರೆ, ಇಲ್ಲದಿದ್ರೆ ನಾನು ಬಸ್ ಸ್ಟ್ಯಾಂಡ್ ತನಕ ಬರ್ತೇನೆ, ಅಲ್ಲಿಗೆ ತಲುಪಿಸ್ತೇನೆ ಅಲ್ಲಿಗೆ. ಮೊದಲು ನೀವು 20 ವರ್ಷ ಹಿಂದೆ ತರಕಾರಿ ಮಾಡುವಾಗ ಇದೊಂದು ನೀವು ಮಾಡಿ ಲಾಭ ಏನೋ ಒಂದು ಸಿಗಬಹುದು ಮನಸ್ಸಿರ್ಲಿಲ್ಲ ನನಗೆ? ಅಂದ್ರೆ ನನಗೆ ಎಲ್ಲ ಹೆಂಗಸರು ಒಂದು ಬ್ಯಾಗ್ ಹಾಕಿ ಕೆಲಸಕ್ಕೆ ಹೋಗ್ತಿದ್ರಲ್ಲ, ನನಗೆ ಸಹ ಒಂದು ಆಸೆ ಇತ್ತು. ನಾನು ಸಹ ಬೆಳಿಗ್ಗೆ ಎದ್ದೊಂದು ಬ್ಯಾಗ್ ಹಾಕಿಕೊಂಡು ಹೋದ್ರೆ ಅದು ಚೆನ್ನಾಗ್ತಿತ್ತು ಅಂತ ನನ್ನ ಮನಸ್ಸಲ್ಲಿ ಇತ್ತು. ಅದು ನನ್ನ ಗಂಡ ಮತ್ತು ನನ್ನ ತಂದೆ ಇರೋದು, ಅದರಿಂದ ನಮಗೆ ಇದಿಲ್ಲ, ಅದು ಹೋಗುದು ಮಾತ್ರ ಶೋ. ನಮಗೆ ಇದರಿಂದ ಲಾಭ ಬರುವುದುಂಟು, ಅದನ್ನು ನಾವು ಶುರು ಮಾಡುವಂತ. ಮತ್ತೆ ನನಗೆ ಯೋಚನೆ ಆಯ್ತು, ನನ್ನ ಕೈಯಲ್ಲಿ ದುಡ್ಡು ಉಳಿತಾ ಇತ್ತಲ್ಲ, ಈಗ ನನ್ನ ಗಂಡ ಎಲ್ಲದಕ್ಕೆ ಹಣ ಕೊಡ್ತಾರೆ, ಅಂದ್ರೆ ಅದ್ರ ಕೊಡುತ್ತಿದ್ರು ಅದರ ಒಂದು ಪ್ರೀತಿ ಬೇರೆವೇ. ನಾನು ದುಡಿದು ನಾನು ಸಂಪಾದಿದ ಹಣವನ್ನು, ಅದು ನನಗೆ ಒಂದು ಪ್ರೀತಿ ಜಾಸ್ತಿ ಆಯ್ತು. ಹಾಗೆ ತರಕಾರಿ ಶುರು ಮಾಡಿ ಶುರು ಮಾಡುವಾಗ ಸ್ವಲ್ಪ ವ್ಯಾಪಾರಕ್ಕೆ ಅಂಗಡಿಗೆ ಹೋಗುವಾಗ ಎಲ್ಲ ಸ್ವಲ್ಪ ಹೆದರಿಕೆ ಇಲ್ಲ, ನನಗೇನು ಮುಜುಗರ ಇಲ್ಲ. ಈಗ ನನ್ನ ಅಣ್ಣಂದಿರೆಲ್ಲ ತಿದ್ದರು, ಯಾಕೆ ನೀನು ಅದನ್ನು ಇಲ್ಲಿ ಇಡೀ ದಿನ ಬಳಿ ಬರ್ತೀಯ, ಅದನ್ನು ಅಂಗಡಿಗೆ ಕೊಟ್ಟು ಬಿಡು, ಅದು ಮಾಡಬೇಡ ಅಂತ. ಆದರೆ ನನ್ನ ಮನಸ್ಸಿಗೆ ಆಯಿತು, ನಾನು ಬೆಳೆದ ಹಾಗಾಗಿ ನನಗೇನು ಯಾರಾದರೂ ಹೇಳಿದರೆ ಏನು, ನನ್ನ ಒಂದು ಇದು ಉಂಟಲ್ಲ ಆತ್ಮವಿಶ್ವಾಸ, ಎಲ್ಲಿಯಾದರೂ ನನಗೆ ನಾನೇ ಈಗ ತರಕಾರಿ ಮಾಡೋದು ನಾನೇ, ಅದಕ್ಕೆ ರೇಟ್ ಹಾಕೋದು ನಾನೇ, ಎಲ್ಲ ನಾನೇ ಮಾಡ್ತಿದ್ದೆ, ಅದು ನನಗೆ ಒಂದು ಖುಷಿ ಇತ್ತು. ಮತ್ತೆ ತರಕಾರಿ ನನಗೆ ತುಂಬ ಇಂಟ್ರೆಸ್ಟ್ ಒಂದು ಕೃಷಿಯಲ್ಲಿ ಅಂತ. ಈಗ ಎಷ್ಟು ತರಕಾರಿ ನಿಮಗೆ ಮಾರಾಟ ಆಗ್ತದೆ ಸುಮಾರಾಗಿ? ಎಷ್ಟು ಬೆಳೆಸ್ತೀರಿ, ಎಷ್ಟು ಮಾರಾಟ ಆಗ್ತದೆ? ನಾನೊಂದು ಒಂದು ಎರಡು ದಿನಕ್ಕೊಮ್ಮೆ ಒಂದು 1200 ರೂಪಾಯಿ ನನಗೆ ಬರ್ತದೆ. ಈಗ ಅಂದ್ರೆ ನಾನು ಸಂಜೀವಿನಿ ಮಂದಾರ ಒಕ್ಕೂಟದಲ್ಲಿ ಇದ್ದೇನೆ, NRBID ಅಂತ. ಈಗ ಅದರಲ್ಲಿ ನನಗೆ ಜನಶಿಕ್ಷಣ ಟ್ರಸ್ಟಿನಿಂದ ನಮಗೆ ಡ್ರೈವಿಂಗ್ ಕಲಿಸಿದ್ರು ಫ್ರೀಯಾಗಿ. ಮೇಡಮ್, ಈಗ ಪಂಚಾಯತಿಯಿಂದ 2 ಮಂದಿಗೆ ಗ್ರಾಮದಲ್ಲಿ ಡ್ರೈವಿಂಗ್ ಉಂಟು ಉಚಿತ, ನೀವು ಹೋಗಿ. ನನಗೆ ಅಂದ್ರೆ ಸರ್, ನನಗೆ ಯಾವ್ದು ಗೊತ್ತಿಲ್ಲ ಅದ್ರದ್ದು ಡ್ರೈವಿಂಗ್ ಇದು, ನಮಗೆ ವಿದ್ಯೆ ಕಡಿಮೆ ಅಲ್ಲ, ಅದರಲ್ಲಿ ಕ್ಲಚ್ ಯಾವುದು, ಬ್ರೇಕ್ ಯಾವುದು, ಎಕ್ಸಲೇಟರ್ ಯಾವ್ದು, ಯಾರು ಗೊತ್ತಿಲ್ಲ ನನಗೆ. ಅದು ಗಣತ್ಯಾಜ್ಯ ಘಟಕದ್ದು, ಈಗ ಸರ್ಕಾರದ ಸುತ್ತೋಲೆನೆ ಅಂತ ಅದು ಮಂದರ ಸಂಜೀವಿನಿ ಒಕ್ಕೂಟ ಮಾಡ್ಬೇಕಂತ ಹೇಳಿದ್ದಾರೆ. ಅದು ಸರಿ ಅಲ್ಲ, ಅದು ಎಂತ ಜೀಪ್ ಕಾರ, ಅದು ಎಂತ ಅಲ್ಲ, ಪಿಕಪ್ ನಾಗೆ ಮೇಲೆ ಕಟ್ಟಿ. ಈಗ ಅದನ್ನ ನೀವು ಡ್ರೈವಿಂಗ್ ಮಾಡ್ಲಿಕ್ಕೆ ಕಲ್ತ್ರಿ? ಕಲ್ತಿ ನಾನು, ಅಂದ್ರೆ ಇದು ಈಗ ಸರ್ ಫೈಲ್ ಆದ ಒಮ್ಮೆ ಟ್ರೆಸ್ಟಿಗೆ ಹೋಗುವಾಗ, ಈಗ ಕಲ್ತಾದ ಮೇಲೆ 20 ಕ್ಲಾಸ್ ಆದ ಮೇಲೆ ಟೆಸ್ಟ್ಗೆ ಹೋಗ್ಲಿಕ್ಕೆ ಉಂಟಂತೆ. ಅದರಲ್ಲಿ ನಾನು ಓದಿ ಫೈಲ್ ಆದೆ, ಫೈಲ್ ಆದೆ. ಮತ್ತೆ ಸರ್ ಹತ್ರ ಬಂದು ಹೇಳಿದೆ ಕೇಂದ್ರಕ್ಕೆ ಬಂದು, ಸರ್ ಈಗೀಗೆ ಸರ್ ನಾನು ಫೈಲ್ ಆದೆ, ನಾನು ಎಂತ ಮಾಡುದು, ಫೈಲ್ ಆದ್ರೆ ಇದನ್ನು ಇನ್ನೊಂದು ಸರ್ 10 ಕ್ಲಾಸ್ ತಗೊಳ್ಳಿ, ಪಾಸ್ ಆಗ್ತದೆ ಅಂತ ಹೇಳಿದ್ರು. ಅದು ಧೈರ್ಯ ಬಂತು, ಕ್ಲಾಸ್ಗೆ ಹೋದ್ರೆ ಮುಜುಗರ ಆಯ್ತು. ನನಗೆ ಏನು ಗೊತ್ತಿಲ್ಲಲ್ಲ, ಅದು ಮುಂಚೆ ಸೈಕಲ್ ಆದ್ರೂ ಏನದು ಏನು ಗೊತ್ತಿರಲಿಲ್ಲ. ಆದ್ರೂ ನನಗಿಂದು ಸಾಧನೆ ಇರಬಹುದು, ಮಾಡಿದ್ರೆ ಆದ್ರೆ ಹೋಗ್ಲಿ, ಇಲ್ಲದಿದ್ರೆ ಇರ್ಲಿ, ನಾನು ಹೋಗುದು ಹೋಗ್ತೇನೆ ಅಂತ ಹೋಗಿ ಓದಿ. ಆದ್ರೂ ಫೈಲ್ ಆದ್ರೆ ನೆಕ್ಸ್ಟ್ 10 ಕ್ಲಾಸ್ ತಗೊಂಡೆ, ಪಾಸ್ ಆದೆ. ಈಗ ನೀವೊಬ್ಬರು ಡ್ರೈವರ್ ಕೂಡ. ಈಗ ನಾನು ಮಂದರ ಸಂಜೀವಿನಿ ಒಕ್ಕೂಟದ್ದು ಅದು ನಮಗೆ ಕೊಟ್ಟಿದ್ದಾರಲ್ಲ, ಅದರಲ್ಲಿ ಈಗ ನಾನು ಕಂಡಕ್ಟರ್ ಆಗಿದ್ದೇನೆ. ಡ್ರೈವರ್ ವಿದ್ಯೆ ಅಂತ ಅವರಿದ್ದಾರೆ, ಅವರು ಮಾಡಿದ್ರು ಡ್ರೈವರ್. ಅವರಿಗೆ ಮುಂಚೆ ಗೊತ್ತಿತ್ತು ಸ್ಕೂಟಿ ಎಲ್ಲ, ನನಗೆ ಏನು ಗೊತ್ತಿಲ್ಲ. ಹಾಗೆ ಆದ್ರೆ ಡ್ರೈವಿಂಗ್ ಬರ್ತದೆ ನಿಮಗೂ ಕೂಡ? ಡ್ರೈವಿಂಗ್ ಹತ್ತಿರ ಅಂದ್ರೆ ಎಲ್ಲರಾಗೆಲ್ಲ, ಈಗ ಯಾರಾದ್ರೂ ಹತ್ತಿರ ಇದ್ರೆ ನಾನು ಅವ್ರು ಹೇಳ್ತಿದ್ರೆ ನಾನು ಕೊಂಡೋಗ್ತೇನೆ ಕಾರು. ಅದು ಸರಿ. ಈಗ ಈ ತರಕಾರಿ ವ್ಯಾಪಾರವನ್ನು ಹೀಗೆ ಮಾಡ್ತಾ ಮಾಡ್ತಾ ಮೊದ್ಲಿಗಿಂತ ಜಾಸ್ತಿ ಮಾಡಿದ್ದೀರಾ? ಹೇಗೆ ಮಾಡಿದ್ದೇವೆ ಜಾಸ್ತಿ. ಮೊದ್ಲು ಎಷ್ಟು ಇತ್ತು, ಎಷ್ಟು ಜಾಗಕ್ಕೆ ಮಾಡ್ತಾ ಇದ್ರಿ? ನಾನಂದ್ರೆ ಗದ್ದೆ ಪ್ರಕಾರ ಮಾಡುದು, ಇದು ಜಾಗದು ವಿಸ್ತೀರ್ಣ ನನಗೆ ಗೊತ್ತಿಲ್ಲ. ಒಂದು ಗದ್ದೆಯಲ್ಲಿ ಫುಲ್ ಮಾಡ್ತಾ ಇದ್ದೇವೆ. ಮೊದ್ಲು ಅದಕ್ಕಿಂತ ಕಡಿಮೆ ಇತ್ತು. ಮೊದ್ಲು ಅಂದ್ರೆ 4 ಒಲ್ಯ 5 ಒಲ್ಯ ಅಂತ ಇತ್ತು. ಈಗ ಇಡೀ ಗದ್ದೆ ಮಾಡ್ತೇವೆ. ಇಡೀ ಗದ್ದೆ ಮಾಡ್ತೀರಿ? ಈ ವರ್ಷದಲ್ಲಿ ಎಷ್ಟು ಸಲ ಈ ಗದ್ದೆ ಬದಲಿಸ್ತೀರಿ ನೀವು ಅಂತ ಹೇಳಿದ್ರೆ, ಒಂದು ಸಲ ಮಾಡಿದ್ದನ್ನ ಮಾಡುದಿಲ್ಲ ಹೇಳಿದ್ರಿ. ವರ್ಷದಲ್ಲಿ ಒಂದೇ ಗದ್ದೆಯಲ್ಲಿ ಮಾಡುದ ಅಥವಾ ಒಂದು ವರ್ಷದಲ್ಲಿ ಈ ಗದ್ದೆಯಿಂದ ಆಚೆ ಗದ್ದೆ ಎಷ್ಟು ಸಲ? ಅದೇ ಈಗ ಒಂದು ವರ್ಷ ಈ ಗದ್ದೆಯಲ್ಲಿ ಮಾಡಿದ್ರೆ, ನೆಕ್ಸ್ಟ್ ವರ್ಷ ಆ ಗದ್ದೆಯಲ್ಲಿ, ನೆಕ್ಸ್ಟ್ ವರ್ಷ ಈ ಗದ್ದೆಯಲ್ಲಿ. ಹಾಗೆ ಹಾಗೆ ಆಗ ಅದರಲ್ಲಿ ನೀವು ಭತ್ತವನ್ನ ಬೆಳೆಸ್ತೀರಿ. ಭತ್ತ ಬೆಳೆಸುವುದು ಈಗ ಹೇಗೆ, ಅದು ಭತ್ತ ಬೆಳೆಸಲಿಕ್ಕೆ ಬೇಕಾದಂತಹ ವ್ಯವಸ್ಥೆ ಎಲ್ಲ ಉಂಟಾ ನಿಮ್ಮಲ್ಲಿ? ಅಂದ್ರೆ ಈಗ ನಮಗೆ ನಾವು ಇಲ್ಲಿ ಒಂದು ರೈತ ಮಹಿಳೆಯರ ಸಂಘ ಉಂಟು ನಮ್ಮ ಮನೆ ಹತ್ತಿರವೇ. ಅದರಲ್ಲಿ ನಾವು ಒಂದು 12 ಮಂದಿ ಸದಸ್ಯರಾಗಿ ಗುಂಪು ಚಟುವಟಿಕೆ ನಡೆಸ್ತಾ ಇದ್ದೇವೆ. ಅದರಿಂದ ನಮಗೆ ಲೋನ್ ಎಲ್ಲ ಬರ್ತಾ ಉಂಟು. ನಾವೇ ಕಟ್ಟುವುದು, ನಾವೇ ತೆಗೆಯುವುದು ನಮ್ಮ ವ್ಯಾಪಾರಕ್ಕೆ. ಮತ್ತೆ ಕೃಷಿ ಇಲಾಖೆಯಿಂದ ನಮಗೆ ಯಾವಾಗ 2004 ನಾವು ಅದು ಸ್ಟಾರ್ಟ್ ಮಾಡಿದ್ದೇವೆ, ಯಾವುದು ನಮ್ಮ ಗುಂಪು. ಆಗ 12 ಮಂದಿ ನಾವು ಸದಸ್ಯರು ಇದ್ದೆವು. ಅದರಲ್ಲಿ 2 ಮಂದಿ ತೀರಿ ಹೋದ್ರು, 2 ಮಂದಿ ಮದುವೆ ಆಗಿ ಹೋದ್ರು. ಆ ಹೊತ್ತಲ್ಲಿ ನಮಗೆ ಕೃಷಿ ಇಲಾಖೆಯಿಂದ 4,000 ಸುತ್ತು ನಿಧಿ ಸಿಕ್ಕಿದೆ ಗುಂಪಿಗೆ. ಅದರಲ್ಲಿ ನಾವು ಈಗ ಗುಂಪನ್ನು ಪರಿವರ್ತನೆ ಮಾಡ್ತಾ ಬಂದಿದ್ದೇವೆ. ಮತ್ತೆ ಅವರಿಗೆ ಸಹ ಕೃಷಿ ಗೊತ್ತುಂಟು. ಈಗ ನಮ್ಮ ಒಟ್ಟಿಗೆ ಇದ್ದವರಿಗೆ ನಾವು ಪಗಾರಕ್ಕೆ ಬದಲಿಗೆ ಹೋಗುದಂತ ಹೇಳ್ತಾರಲ್ಲ, ಕೃಷಿಯಲ್ಲಿ ನಾಟಿ ಕೆಲಸ ಮತ್ತೆ ಭತ್ತದ ಕೆಲಸ ಆಗ ಮಾಡ್ತಾ ಇದ್ದೇವೆ ನಾವು. ಈಗ ನಮ್ಮ ಮನೆಗೆ ಅವರೊಂದು 5 ಜನ ಬರುವುದು, ನೆಕ್ಸ್ಟ್ ಮತ್ತೊಬ್ಬರ ಮನೆಗೆ ಬದಲಿಗೆ ಅಂತ. ಹಾಗಾಗಿ ಎಲ್ಲ ಒಬ್ಬೊಬ್ಬರಿಗೆ ಒಬ್ಬರೊಬ್ಬರು ಸಹಾಯ ಮಾಡಿಕೊಂಡು ಮಾಡ್ತಾ ಇದ್ದೀವಿ. ಯಾವ ಭತ್ತ ಬೆಳೆಸುವುದು ನಿಮ್ಮಲ್ಲಿ ಮುಖ್ಯವಾಗಿ? ಯಾವ್ದಾದ್ರು ಕೂಡ ಊರಿಂದೆಯಾ ಅಥವಾ ಯಾವ್ದಾದ್ರೂ ಹೊಸ? ಇಲ್ಲ, ಊರಿದೆ ಊರಿದೆ. ನಮ್ಮ ಖರ್ಚಿಗೆ ನಾವು ಎಲ್ಲರೂ ಆ ಕಡೆಯಲ್ಲಿ ಮಾಲಜೆಯಲ್ಲಿ ಎಲ್ಲರೂ ಮಾಡ್ತಾರೆ. ಮಾಡ್ತೀವಿ. ಬಿತ್ತನೆಗೆ ಬೇಕಾದಂತಹ ಏನು ಭತ್ತವನ್ನು ಎಲ್ಲಿಂದ ತಗೊಂಡು ಬರ್ತೀರಿ ನೀವು? ನಮ್ಮ ಭತ್ತವನ್ನು ಇಡುವುದು ಪ್ರತಿ ವರ್ಷ ಕೂಡ ನಿಮ್ಮದೇ? ನಮ್ಮದೇ ಭತ್ತ. ಇಲಾಖೆಯಿಂದ ಏನು ತಗೊಂಡು ಇಲ್ಲ ಬಂದಿಲ್ಲ. ಜೊತೆಗೆ ನೀವು ಹೇಳಿದ್ರಿ ಗೊಬ್ಬರವನ್ನ ನೀವು ಮನೆಯಲ್ಲೇ ಮಾಡ್ತೀರಿ ಅಂತ ಅಂತ ಹೇಳಿದ್ರೆ ಎಷ್ಟು ದನ ಸಾಕ್ತಾ ಇದ್ದೀರಿ? ಈಗ ನಮ್ಮಲ್ಲಿ ಒಂದು 4 ದನ ಉಂಟು, 2 ಕರು ಉಂಟು. 4 ದನ ಯಾವ ದನ ಅದು? ಅದು ಜರ್ಸಿ ಕ್ರಾಸ್ ಅಂತ. ಜರ್ಸಿ ಕ್ರಾಸ್ 4 ಕೂಡ ಎಷ್ಟು ಹಾಲು ಕೊಡುತ್ತೆ? ಅದು ನಾವು ಅಂದ್ರೆ ಫುಡ್ ಹಾಕಿದಾಗೆ ಆದ್ರೂ ಒಂದು 10-20 ಲೀಟರ್ಗೆ ಏನು ಕಡಿಮೆ ಇಲ್ಲ. ಅದನ್ನ ಎಲ್ಲಿ ಕೊಂಡೋಗ್ತೀರಿ? ಮುಡಿಪು ದೀಪಕ್ಕೆ. ಡಿಪೋಗೆ ಕೊಂಡೋಗ್ತೀರಿ ಮುಡಿಪು ದೀಪಕ್ಕೆ. ಈ ದನ ಸಾಕುವುದು ಸ್ವಲ್ಪ ಕಷ್ಟ ಕಷ್ಟ ಅಂತ ಈಗ ಹೇಳ್ತಾರೆ. ಹೌದಾ? ಕಷ್ಟವೇ ಅಂದ್ರೆ ಕಷ್ಟ ಉಂಟು, ಆದ್ರೂ ಅದರದ್ರೆ ಪ್ರೀತಿ ತೋರಿಸಿದವರಿಗೆ ಏನು ಕಷ್ಟ ಇಲ್ಲ. ಪ್ರೀತಿ ಸಾಧನೆ ಇದ್ದವರಿಗೆ ಕಷ್ಟ ಇಲ್ಲ. ಬೇರೆ ಕಡೆ ದುಡಿಯುವುದಕ್ಕಿಂತ ಮನೆಯಲ್ಲಿ ಇದ್ರೆ ಒಂದು ಒಳ್ಳೇದಂತ. ಈಗ ಹಾಲಿನ ರೇಟ್ ಎಲ್ಲ ಅಷ್ಟು ಸಾಕಾಗುದಿಲ್ಲ, ದನ ಸಾಕುದು ಕಷ್ಟವೇ. ದನದ್ದು ಸಾಕುದು ಕಷ್ಟವೇ ಅಂದ್ರೆ ಈಗ ನಮಗೆ ಅಂದ್ರೆ ಉಳ್ಳಿಲ್ಲ. ನಮ್ಮ ಯಜಮಾನರು ಅಂದ್ರೆ ಮಧ್ಯಾಹ್ನ ತನಕ ಗುಡ್ಡೆಯಲ್ಲಿ ಅವರು ಒಟ್ಟಿಗೆ ಇದ್ದು ಮೇಯಿಸಿ ಅದನ್ನು ಮನೆಗೆ ತಗೊಂಡು ಬರುವುದು. ಅವರಿಗೆ 8 ಗಂಟೆಗೆ ಹೋದ್ರೆ 11 ವರೆಗೆ ರಿಟರ್ನ್ ಬರ್ತಾರೆ. ಆದ ಮೇಲೆ ಪುನಃ ಹುಲ್ಲು ತರ್ಲಿಕ್ಕೆ ಹೋಗ್ತಾರೆ. ಆಗ 1-2 ಗಂಟೆ ಆಗ್ತದೆ. ನೆಕ್ಸ್ಟ್ 1-2:30 ಒಳಗೆ ಹಾಲು ಕರೆಯಬೇಕು. ಹಾಲು ಕರೆದ ಅದನ್ನು 4 ಗಂಟೆಗೆ ಮುಡಿಪಿಗೆ ಕೊಂಡೋಗಬೇಕು. ಅಲ್ಲಿಂದ ರಿಟರ್ನ್ ಬಂದು ಅದರ ಕೆಲಸವೇ ಉಂಟಲ್ಲ. ಈಗ ತರಕಾರಿ ಯಾವುದೇ ಒಂದು ಕೃಷಿ ಇದ್ರು ಸರ್ ಅದರಲ್ಲಿ ಕಷ್ಟ ಪಟ್ಟರೆ ನಮಗೆ ಸುಖ ಉಂಟು, ಆದ್ರೂ ಕಷ್ಟ ಉಂಟು. ಆದ್ರೆ ಒಂದೇ ಒಂದು ಅಂತ ಹೇಳಿದ್ರೆ ನಮ್ಮದೇ ನಮಗೆ ಸಿಗ್ತದೆ, ನಮ್ಮದೇ ನಮಗೆ ಸಿಗ್ತದೆ. ಬೇರೆ ಕಡೆ ಯಾರು ಅಂಗಲು ಹಚ್ಚದಂತ ಇರುವುದಿಲ್ಲ ಅಂತ. ಹಾಗೆ ಈಗ ದನ ಸಾಕೋದ್ರ ಬಗ್ಗೆ ಹೇಳುದಿರ, ಅದಕ್ಕೆ ಹಿಂಡಿ ಇದೆಲ್ಲ ನಿಮ್ಗೆ ಡಿಪೋದಿಂದ ಸಿಗ್ತದ ನೀವು ಬೇರೆ ಕಡೆ? ಡಿಪೋದಿಂದ ಸಿಗ್ತದೆ, ಸ್ವಲ್ಪ ಕಡಿಮೆ ರೇಟ್ ಅಲ್ಲಿ ಸಿಗ್ತದೆ. ಅದಕ್ಕೆ ಬೇಕಾದಷ್ಟು ಹಿಂಡಿ ಬೇಕಾಗ್ತದೆ. ಹೇಗೆ ಬೇಕಾಗ್ತದೆ? ಅದಕ್ಕೆ ಒಳ್ಳೆ ಹಾಲು ಸಿಗ್ಬೇಕಿದ್ರೆ ಹಿಂಡಿ ಬೇಕಾಗ್ತದೆ. ಇದಕ್ಕೆ ಈ ಹಸಿ ಹುಲ್ಲನ್ನ ಎಷ್ಟು ಕೊಡ್ತೀರಿ ನೀವು? ಅದಕ್ಕೆ ತಂದು ಕೊಡ್ತೀರಾ? ತಂದು ಕೊಡ್ತೇವೆ. ಇವರು ಮತ್ತೆ ಬೇರೆ ಬೇರೆ ಕಡೆ ಹೋಗಿ ಅಲ್ಲಿ ಇದು ಮಾಡಿ ರಿಕ್ಷಾದಲ್ಲಿ ತಂದು ಹಾಕುದು. ನಮಗೆ ಅಂದ್ರೆ ವೆಹಿಕಲ್ ಇಲ್ಲ ಏನು ಸಹ, ಹಾಗಾಗಿ ರಿಕ್ಷಾದಲ್ಲಿ ತಂದು ಹಾಕುದು. ನಿಮ್ಮ ಸುತ್ತಮುತ್ತಲು ಬೆಳೆಸಿದ್ದಿಲ್ವಾ? ತೋಟದಲ್ಲೆಲ್ಲ ಉಂಟು. ಅದು ಸಾಕಾಗುದಿಲ್ಲ ಅಲ್ಲ, ಈಗ 4 ದನ ಆದ್ರೂ ತಿನ್ಲಿಕ್ಕೆ ಸಾಕಾಗುದಿಲ್ಲ ಅದಕ್ಕೆ. ಅದು ಸರಿ. ಆಮೇಲೆ ಅದಕ್ಕೆ ಬೈಹುಲ್ಲು ಏನಾದ್ರೂ ಇಲ್ವಾ? ಬೈಹುಲ್ಲು ಮನೆದದ್ದೆ, ಮತ್ತೆ ಮಳೆಗಾಲದಲ್ಲಿ ತಗೊಳ್ತಾರೆ. ಕಳೆದ ವರ್ಷ 50,000 ಅದು ತಗೊಳ್ಳಿದ್ದಾರೆ ಹುಲ್ಲು. ಹುಲ್ಲು ಬೇಕಾಗ್ತದೆ, ಬೆಲ್ಲು ಬೇಕಾಗ್ತದೆ. ಈಗ 4 ದನವನ್ನು ನೀವು ಮೇಂಟೈನ್ ಮಾಡ್ತಾ ಇದ್ದೀರಿ, ಬೆಳಿಗ್ಗೆಯೂ ಸಂಜೆಯೂ ದನ ಕರೆಯುವುದಕ್ಕೆ, ಇದಕ್ಕೆಲ್ಲ ನಿಮ್ಮದೇ ವ್ಯವಸ್ಥೆ? ಹೌದು ಅಲ್ವಾ? ಇದರ ನಮ್ಮ ಯಜಮಾನರು ಅದನ್ನೆಲ್ಲ ಇದು ಮಾಡುದು. ನಾನು ಈ ಕೃಷಿಯಲ್ಲಿ ಮತ್ತೆ ಈಗ ನಾನು ಘಟಕಕ್ಕೆ ಸೇರಿದ್ದೇನೆ, ಸ್ವಚ್ಛತೆ ಇದು ಮಾಡಿದ್ದೇನೆ ಕಂಡಕ್ಟರ್ ಆಗಿ. ಏನ್ ಮಾಡ್ತಾರೆ ಅಲ್ಲಿ ಆ ಘನತ್ಯಾಜ್ಯದ ಘಟಕದಲ್ಲಿ? ಘನತ್ಯಾಜ್ಯದ ಘಟಕದಲ್ಲಿ ಈಗ ಲೇಡೀಸ್ಗೆ ಅಂತ ಉಂಟಲ್ಲ, ನಾನು ಈಗ ಗಾಡಿಯಲ್ಲಿ ಕೂತ್ಕೊಳ್ಳುದು, ನಮ್ಮ ಮತ್ತೊಬ್ರು ಲೇಡೀಸ್ ಡ್ರೈವಿಂಗ್ ಮಾಡುದು. ನಾನು ಎಲ್ಲ ಕಡೆ ಅವರವರು ಮನೆಯಲ್ಲಿ ಕಸವನ್ನು ಇಡ್ತಾರೆ ಅವರವರ ಮನೆಯದು, ನಾನು ಅದನ್ನು ಗಾಡಿಗೆ ಹಾಕುದು. ನನ್ನ ಕೆಲಸ ಅದು. ಅದನ್ನ ತಂದು ಏನ್ ಮಾಡ್ತೀರಿ? ತಂದು ಪಂಚಾಯತಿಗೆ ಹಾಕ್ತೇನೆ, ಅಲ್ಲಿ ವೇಳೆವೇರೆ ಆಗ್ತದೆ ಬೇರೆ ಬೇರೆ. ಎಲ್ಲ ಒಟ್ಟಿಗೆ ಹಾಕುದ ನೀವು ಅಂದ್ರೆ ಹೇಳಿದ್ರೆ ಒಣ ಕಸ ಹಸಿ ಕಸ? ಅದು ಇಲ್ಲಿ ಈಗ ಅವರ ಹತ್ರ ಮನೆಯವರಲ್ಲಿ ಹೇಳ್ತೇನೆ. ಈಗ ಮನೆಯವರ ಹತ್ರ ಎಲ್ಲರ ಹತ್ರ ಮೊನ್ನೆ ಒಂದು ಹೇಳಿ ಬಂದಿದ್ದೇವೆ, ಒಂದು ವಾರದಿಂದ ಇಷ್ಟಿಷ್ಟು ಅನ್ನವನ್ನು ಕೊಡುದು ಸರ್ ಅನ್ನ. ಅದಕ್ಕೆ ನಾನು ಹೇಳ್ತೇನೆ ಎಲ್ಲರ ಮನೆಯಲ್ಲಿ, ನಾನು ಮತ್ತು ನಮ್ಮ ಒಟ್ಟಿಗೆ ಇದ್ದವರು, ಈ ಅನ್ನವನ್ನು ನೀವು ಕೊಡ್ತಿರಲ್ಲ, ಈ ರೈಸ್ ಅನ್ನು, ಅದನ್ನು ಗೊಬ್ಬರಕ್ಕೆ ಹಾಕುವಾಗ ಇಷ್ಟೊಂದು ಬೇಸರ ಆಗ್ತದೆ. ನೀವು ಯಾಕೆ ಇಷ್ಟಿಷ್ಟು ಅನ್ನವನ್ನು ಈ ಘಟಕಕ್ಕೆ ಕೊಡ್ತೀರಿ? ಅದು ಕೊಳೆಯುವುದಕ್ಕೆ ಹಾಕುದಲ್ಲ, ಅದು ದೇವರು ನೋಡಿದ್ರೆ ಅದು ನಿಮಗೂ ಶಾಪ ನಮಗೂ ಶಾಪ. ಆ ಅನ್ನವನ್ನು ಯಾಕೆ ನೀವು ಬೇಕಾದಷ್ಟು ಯೂಸ್ ಮಾಡಿ, ಆ ಅನ್ನವನ್ನು ನಾವು ಇದಕ್ಕೆ ಕೊಳೆಯುವುದಕ್ಕೆ ಹಾಕ್ಲಿಕ್ಕೆ ಆಗ್ತದ? ಒಳ್ಳೇದಲ್ಲ. ಒಂದು ವಾರದಲ್ಲಿ ಎಲ್ಲ ಮನೆ ಮನೆಗೂ ನಾವು ಹೇಳ್ತಾ ಬಂದಿದ್ದೇವೆ, ಆದ್ರೂ ಈಗ ಕಡಿಮೆ ಆಗ್ತಾ ಉಂಟು. ಬೇಕಾದಷ್ಟು ಮಾತ್ರ ಮಾಡಬೇಕು, ಬೇಕಾದಷ್ಟು ಮಾಡಬೇಕು ಅಂತ. ನೀವು ಈ ತರಕಾರಿಯನ್ನ ಬೆಳೆಸುವಂತದ್ದು 20 ವರ್ಷದಿಂದ ಮಾಡ್ತಾ ಇದ್ದೀರಿ, ಇದಕ್ಕಾಗಿ ತರಬೇತಿ ಇಂಥದ್ದೇನಾದ್ರು ತಗೊಂಡಿದ್ದೀರಾ? ತರಬೇತಿ ಈಗ ಕೃಷಿಯಲ್ಲಿ ಎಲ್ಲೆಲ್ಲಿ ಕರೀತಾರಲ್ಲ ಅಲ್ಲಿ ಹೋಗಿ ಪಡೆದ ತರಬೇತಿ ನಾನು. ಇಲಾಖೆಯಿಂದ? ಇಲಾಖೆಯಿಂದ ಅದುವೇ, ನಾವು ಇಲ್ಲಿ ಹೋಗಿದ್ದೇವೆ ಬೆಳ್ತಂಗಡಿಯಲ್ಲಿ. ನಮ್ಮ ಕೃಷಿ ಅಧಿಕಾರಿ ವಿಟ್ಲದಲ್ಲಿ ಇದ್ದಾರೆ ಒಬ್ರು, ಅವರ ಹೆಸರು ಕೊರಗಪ್ಪ ಸರ್ ಅಂತ. ಮತ್ತೆ ಮಂಜಿನಾಡಿಯಲ್ಲಿ ಒಬ್ಬರು ಯಶಸ್ವಿನ್ ಅಂತ ಇದ್ದಾರೆ. ಅವರೊಟ್ಟಿಗೆ ನಾವು ಬ್ಯಾಂಗ್ಳೂರಿಗೆ ಇದು ಪ್ರವಾಸ ಹೋಗಿದ್ದೇವೆ. ಯಾವಾಗ? 14ನೇ ಇಸವಿಯಲ್ಲಿ. 2000 14ನೇ ಇಸವಿಯಲ್ಲಿ ನೀವು ಪ್ರವಾಸ ಹೋದಾಗ ಅಲ್ಲಿ ಎಂತ? ಅಲ್ಲಿ ಅಂದ್ರೆ ಕೃಷಿಯೇ ಮಾಹಿತಿ ಇರುವುದು, ಅದರಲ್ಲಿ ಒಂದು ದಿನ ಪ್ರವಾಸ. ಅದು ಸರಿ. ಎಂತ ಅಲ್ಲಿ ನೋಡುದು ಎಲ್ಲ ಇದು ಅಂದ್ರೆ, ಈಗ ನಾವು ಈಗ ಕೃಷಿಯವರಿದ್ರು ಅವರಿಗೆ ಈಗ ಪ್ರವಾಸ ಎಲ್ಲ ಹೋಗ್ಲಿಕ್ಕೆ ಸಿಗುದಿಲ್ಲ ಅಂದ್ರೆ ಅವರವರ ಕೆಲಸ ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲಲ್ಲ ಸರ್. ಹೌದು ಹೌದು. ಹಾಗಾಗಿ ಇದೊಂದು ಖುಷಿ ನಮಗೆ ಹೋಗುದು, ಊರು ನೋಡ್ಲಿಕ್ಕೆ ಆಗ್ತದೆ ನೋಡದವರಿಗೆ. ನಾವು ಹೆಂಗಸರು ಅವತ್ತು ಬೆಂಗಳೂರೆಲ್ಲ ಸುತ್ತಿದವರಲ್ಲ. ಈಗ ಇಲ್ಲಿ ನೀವು ಏನೇನು ತರಬೇತಿಯಲ್ಲಿ ಏನೇನು ಹೇಳಿಕೊಟ್ರು ನಿಮ್ಗೆ? ಅದು ಕೃಷಿ ಹೇಗೆ ಮಾಡುವುದು, ಮತ್ತೆ ಅದಕ್ಕೆ ಹೇಗೆ ಅದನ್ನು ಸಿಂಪಡಿಸುದು, ಗೊಬ್ಬರ ಏಕೆ ಹಾಕುದು, ಹಾಗೆಲ್ಲ ಕೇಳ್ತಾ ಇದ್ದೇವೆ. ಮತ್ತೆ ಆ ತರಬೇತಿಯನ್ನು ಪಡೆದದೇ ನಾವು ಈಗ ಮಾಡ್ತಾ ಇಲ್ಲ, ನಮಗೆ ಫಸಲು ಯಾವುದ್ರಲ್ಲಿ ಬರ್ತದೆ ಅದನ್ನು ನಾವು ಯೂಸ್ ಮಾಡುತ್ತಾ ಹೋಗುದು ಅಂತ ಹೇಳಿದ್ರೆ, ತರಬೇತಿ ಮಾಡಿದ ನಂತರ ಏನೋ ಕೆಲವು ವಿಷಯಗಳು ನಿಮಗೆ ಸಿಕ್ಕಿದೆ, ಸಿಕ್ಕಿದೆ ಬೇಕಾದಷ್ಟು ಸಿಕ್ಕಿದೆ. ಈಗ ನಿಮ್ಮ ಮನೆಯಲ್ಲಿ ದನ ಸಾಕುವುದರಿಂದಾಗಿ ನಿಮಗೆ ಗೊಬ್ಬರಕ್ಕೆ ಏನು ಕೊರತೆ ಇಲ್ಲ? ಕೊರತೆ ಇಲ್ಲ. ಈಗ ದನದ ಈ ಸೆಗಣಿ ಮತ್ತೆ ಗಂಜಲ ಅಥವಾ ಮೂತ್ರದಿಂದ ನೀವು ಅದನ್ನ ಸ್ಲರಿ ಮಾಡುವಂತದ್ದು ಇಂಥದ್ದೆಲ್ಲ ಮಾಡ್ತಾ ಇದ್ದೀರಾ, ಹೇಗೆ? ಅದೇನು ವ್ಯವಸ್ಥೆ ಆಗ್ಲಿಲ್ಲ ಸರ್, ಇನ್ನು ಮಾಡ್ಬೇಕಂತ ಉಂಟು. ಈಗ ಹೇಗೆ ಮಾಡ್ತಾ ಇದ್ದೀರಿ ಗೊಬ್ಬರವನ್ನ? ಈಗ ಅಂದ್ರೆ ಗೊಬ್ಬರವನ್ನು ಇವರು ಸೆಗಣಿ ತಗೊಂಡು ಹೋಗಿ ಹಾಕುದು. ಈಗ ಅಂದ್ರೆ ಯಾರು ಸಿಗುದಿಲ್ಲ ಕೆಲಸಕ್ಕೆಲ್ಲ, ನಮ್ಮಲ್ಲಿ ಇವರು ಒಬ್ರಿ, ನಮ್ಮವರು ಒಬ್ರಿಗೆ ತುಂಬಾ ಮೇಂಟೈನ್ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಹಾಗಾಗಿ ನೀವು ಗೋಬರ್ ಗ್ಯಾಸ್ ಇಂಥದ್ದೇನು ಮಾಡ್ಲಿಲ್ಲ? ಮಾಡ್ಬೇಕಂತ ಉಂಟು ಈಗ, ಇನ್ನು ನೆಕ್ಸ್ಟ್ ಗೆ. ಆದ್ರಿಂದ ಈಗ ಗೊಬ್ಬರವನ್ನು ಮಾಡ್ತಾ ಇದ್ದೀರಿ? ಹೌದು. ಇನ್ನು ನೀವು ಬೇರೆ ತರದ ಈ ಸಾವಯವ ಗೊಬ್ಬರವನ್ನು ಮಾಡ್ಲಿಕ್ಕೆ ಪ್ರಯತ್ನ ಪಡ್ಲಿಲ್ವಾ? ಈಗ ನನಗೆ ಎರೆಹುಳು ಗೊಬ್ಬರ ಅಂತ ಅದೆಲ್ಲ ಮಾಡಿ, ಅಂದ್ರೆ ಗೊಬ್ಬರ ಇದರಲ್ಲಿ ಉಂಟಲ್ಲ ನಮ್ಗೆ ಈಗ ಬೇಕಾದಷ್ಟು. ಸೊಪ್ಪು ಹಾಕಿದ್ರೆ ನಮಗೆ ಗೊಬ್ಬರ ಅದರಿಂದ ಮತ್ತು ಪಡಿಬಹುದು. ಬೇಕಾದಷ್ಟು ಗೊಬ್ಬರ ಗೊಬ್ಬರ ಉಂಟು ನಮಗೆ. ಅಂದ್ರೆ ಕಾಡು ಉಂಟು, ಕಾಡು ಇದ್ರೆ ಈಗ ತರಕಾರಿಯಲ್ಲಿ ನಾವು ಎಷ್ಟು ಕಷ್ಟಪಟ್ಟಿದ್ದೇವೆ ಅಂದ್ರೆ ಸರ್, ಈಗ ತರಕಾರಿ ಮಾಡಿ ನಾವು ಫಸಲು ಬರುವಷ್ಟರಲ್ಲಿ ಉಂಟಲ್ಲ ಸರ್, ಹಂದಿಕಾಟ. ಹಂದಿಕಾಟ ಅಂದ್ರೆ ಎಷ್ಟು ಸರ್, ಫಸಲು ಬರುವಾಗ ಮಿಡಿ ಬರುವಾಗ ಅದನ್ನು ತಿಂದು ಹೋಗುದು. ಈಗ ತರಕಾರಿ ನಂಬಿ ನಮಗೆ ಜೀವನ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಈಗ ಫಸಲು ಬರುವಾಗ ಬಂದಾಯ್ತು, ಪೈರೆ ಬಂದಾಯ್ತು, ಸುತ್ತಲೂ ನಾವು ಸೀರೆ ಕಟ್ಟುವುದು ತರಕಾರಿಗೆ, ಇಡೀ ಗದ್ದೆಗೆ ಓಡ್ತದ ಅವಾಗ? ಓಡುದಲ್ಲ ಸರ್, ಅದು ಈಗ ತಲೆಯನ್ನು ಈಗ ಆಗ್ತದಲ್ಲ, ತಲೆಗೆ ಹಾಕಿದ್ರೆ ಅದಕ್ಕೆ ಹೋಗ್ಲಿಕ್ಕೆ ಮುಂದೆ ಹೋಗ್ಲಿಕ್ಕೆ ಜಾಗ ಸಿಗುದಿಲ್ಲ, ಸರಿಗೆ ಕಟ್ತೇವೆ ಅಡ್ಡ, ಅದು ಹಿಂದೆ ಬರ್ತದೆ. ಆದ್ರೂ ಒಮ್ಮೆ ಎಡೆಗೆ ನೂರಿದ್ರೆ ಮತ್ತೆ ಏಳುದೇ ಇಲ್ಲ, ಎಲ್ಲ ಗುಡಿ ಮಾಡಿ ಹೋಗ್ತದೆ. ಕಾಡಂದಿ ಸಿಕ್ಕಾಬಟ್ಟೆ ಸಿಕ್ಕಾಬಟ್ಟೆ, ಮತ್ತೆ ಇದು ಪೆರ್ಮರೆ ಅಂತ ಹೇಳ್ತಾರೆ, ಬಾವು. ಮತ್ತೆ ನಮ್ಮ ಯಜಮಾನ ಕೋಳಿ ಸಾಕ್ತಾರೆ. ಒಂದು ಸಲ ಕೋಳಿಯ ಇದಕ್ಕೆ ಬಂದು, ರೂಮಿಗೆ ಬಂದು, ಕೋಳಿಯನ್ನು ಒಂದು ಏಳು ಕೋಳಿಯನ್ನು, ನಾಟಿ ಕೋಳಿಯನ್ನು ಧ್ವಂಸ ಮಾಡಿ ಬಿಟ್ಟಿದೆ ಹೆಬ್ಬಾವು. ಹೆಬ್ಬಾವು ನಮ್ಮ ಸರ್ ಹತ್ರ ಹೇಳಿದೆ ನಾನು, ಕೇಂದ್ರಕ್ಕೆ ಫೋನ್ ಮಾಡಿದೆ, ಸರ್ ಈಗೀಗ ಸರ್ ಎಂತ ಮಾಡುದಂತ. ಅದಕ್ಕೆ ನೀವು ಹೇಳಿದ್ರು ಅದು ಹೋಗ್ಲಿಲ್ಲ. ಹೆಬ್ಬಾವು ಹೆಬ್ಬಾವು ಅಂದ್ರೆ ಅದ್ರ ಒಳಗೆ ಇತ್ತು, ಒಳಗೆ ಕೋಳಿ ಇದು ನಾವು ಹಾಕುವ ಒಂದು ರೂಮ್ ಉಂಟು, ಅದ್ರ ಒಳಗೆ ಇತ್ತು. ಹಿಡ್ದಿದ್ದೇವೆ ಒಂದು ನಾಲ್ಕು ಮಂದಿ ಹತ್ತಿರದವರೆಲ್ಲ ಸೇರಿ ಹಿಡ್ದಿದ್ದೇವೆ. ಹಿಡ್ದು ಅದನ್ನು ಡ್ರಮ್ಮಿಗೆ ಹಾಕಿದೆವು, ಡ್ರಮ್ಮಿಗೆ ಹಾಕಿ ಬಾಯಿ ಮುಚ್ಚಿದೆವು. ಬೆಳಿಗ್ಗೆ 6 ಗಂಟೆಗೆ ಹಾಕಿದ ಡ್ರಮ್ಮಲ್ಲಿ ಇದ್ದ ಹೆಬ್ಬಾವು ಹಾಗೆ ಇತ್ತು. ಸರ್ ಹತ್ರ ಹೇಳಿದೆ ಹಾಗೆ, ಸರ್ ಹೇಳಿದ್ರು ಅರಣ್ಯ ಇಲಾಖೆಗೆ ಫೋನ್ ಮಾಡುವ ಎಂತ ಹೇಳ್ತಾರೆ ಅಂತ. ಅರಣ್ಯ ಇಲಾಖೆ ಅವರು ಬಂದರು ಮಧ್ಯಾಹ್ನ 12 ಗಂಟೆಗೆ, ಬರ್ತೇನೆ ಅಂತ ಹೇಳಿದ್ರು. ನನಗೆ ಆ ಹೊತ್ತಲ್ಲಿ ಫೋಟೋ ಎಲ್ಲ ತೆಗೆಯುದು ಈಗ ಅಂತ, ಈ ಟಚ್ ಮೊಬೈಲ್ ವರ್ಕ್ ಮಾಡುದು ನನಗೆ ಗೊತ್ತಿರ್ಲಿಲ್ಲ ಸರ್, ನನಗೆ ವಿದ್ಯೆ ಕಡಿಮೆ ಅಲ್ಲ, ನಾನು ಈಗ ಈಗ ಕಲ್ತದ ಒಬ್ಬೊಬ್ಬರು ನೋಡಿ ಟಚ್ ಮಾಡ್ಬೋದು, ಫೋಟೋ ಎಲ್ಲ ತೆಗಿಲಿಕ್ಕೆ ನನಗೆ ಗೊತ್ತಿರ್ಲಿಲ್ಲ. ಹಾಗೆ ಈ ಹೆಬ್ಬಾವು ಬಂದ ಮೇಲೆ ಈ ಕೂಲಿ ಎಲ್ಲ ಸತ್ತು ಬಿದ್ದಿದೆ, ಬೇಜಾರಾಯ್ತು ನಮಗೆ. ಬೆಳಿಗ್ಗೆ ಎದ್ದ ಕೂಡ್ಲಿ 7-8 ಕೋಟಿ ಇತ್ತಿತ್ತಿಷ್ಟು ದೊಡ್ಡ ದೊಡ್ಡದು ಕೂಲಿ. ಡ್ರಮ್ಮಿಗೆ ಎಲ್ಲರೂ ಹತ್ತಿರದವರೆಲ್ಲ ಸೇರಿ ಹಾಕಿಬಿಟ್ಟೆವು. ಅರಣ್ಯಾಧಿಕಾರಿ ಬರುವಾಗ ಇದು ಹೋಗಿ ಹೇಗೆ ಹೋಗಿದೆ ಅಂತ ಗೊತ್ತಿಲ್ಲ ಸರ್. ಬರುವಾಗ ಹೆಬ್ಬಾವಿಲ್ಲ, ಬೇಜಾರಾಯ್ತು ನನಗೆ. ಸರ್ ಹತ್ರ ಹೇಳಿ ನಾನು ಇಷ್ಟು ಕಷ್ಟಪಟ್ಟು ನಾನು ಸತ್ಯವನ್ನು ಹೇಳಿದ್ರೆ ನನಗೆ ಇದು ಇಲ್ಲಲ್ಲ ಅಂತ. ಹಾಗೆ ಅವರು ನಮಗೊಂದು ಅರಣ್ಯ ಇಲಾಖೆಯಿಂದ ಒಂದು ಪರಿಹಾರ ನಿಧಿ ಅಂತ ಕೊಟ್ಟಿದ್ದಾರೆ ಸರ್, ಕೊಟ್ಟಿದ್ದಾರೆ. ಹಾಗಾಗಿ ಈ ತರದ ಹಂದಿ ಮತ್ತು ಈ ತರದ ಹಾವಿನ ಕಾಟಗಳು ಇಂತ ಕೆಲವೆಲ್ಲ ಇದ್ದಾವೆ. ಹೌದು. ಮತ್ತೆ ನವಿಲು ಕಾಟ, ನವಿಲು ಕೂಡ, ನವಿಲು ತುಂಬಾ ಸರ್. ಗಿಡವನ್ನು ಈಗ ಒಂದು ಗಿಡ ಒಂದು ಒಂದು ವಾರ ಮೇಲೆ ಬರುವಾಗ ಹೂ ಬಿಡುವ ತನಕ ಅದನ್ನು ಮಕ್ಕಳನ್ನು ಹೇಗೆ ನಾವು ಜೋಪಾನ ಮಾಡ್ತೇವೆ ಅಷ್ಟೇ ಜೋಪಾನ ಮಾಡಬೇಕು. ನವಿಲು ತಿಂದು ಹೋಗಿ ಆಗಿರ್ತದೆ. ನೆಕ್ಸ್ಟ್ ಫಲ ಗಿಡ ಬರಬೇಕಾದ್ರೆ ನೆಕ್ಸ್ಟ್ ಇನ್ನು ಒಂದು ಎರಡು ಬೇಕು. ಅದಕ್ಕೆ ಬೇರೆ ರೋಗಗಳು ಇಂಥದ್ದು ಬರ್ತದ? ರೋಗ ಬಂದ್ರೆ ಅದಕ್ಕೆ ಏನಾದ್ರೂ ಸಿಂಪಡಿಸ್ತೇವೆ. ಕೈಬೇವು ಉಂಟಲ್ಲ, ಕೈಬೇವಿನ ರಸವನ್ನೆಲ್ಲ ತೆಗೆದು ಒಮ್ಮೆ ಸಿಂಪಡಿಸ್ತೇವೆ. ಮತ್ತೆ ಕರಟೆ ಅಂತ ಒಂದುಂಟು, ಈಗ ಇಲಾಖೆಯಿಂದ ನಾನು ಮಾಹಿತಿ ಪ್ರಕಾರ ಕರಟೆಗೆ ಸ್ವಲ್ಪ ನೀರು ಹಾಕಿ ಒಂದು ಇಷ್ಟು ಲೀಟರ್ಗೆ ಅಂತ ಹಾಕಿ ಅದನ್ನು ಸಿಂಪಡಿಸಿದರೆ ಈ ಪಾಂತೆ ಒಂದು ಬರ್ತದೆ, ಕೆಂಪು ಪಾಂತೆ, ಅದೆಲ್ಲ ಹೋಗ್ತದೆ. ಆದ್ರಿಂದ ಅಂತ ದೊಡ್ಡ ತಾಪತ್ರಯಗಳು ನಿಮಗೆ ಬರಲಿಲ್ಲ? ಬರಲಿಲ್ಲ ಇದರಿಂದ. ಇಲ್ಲ ಇಲ್ಲ. ಈಗ ಈ ತರಕಾರಿ 20 ವರ್ಷಗಳ ತರಕಾರಿ ಮಾರಾಟದ ಅನುಭವದಲ್ಲಿ ನಿಮ್ಗೆ ಹೇಗೆ ಅನ್ನಿಸ್ತದೆ? ತುಂಬಾ ಖುಷಿ ಆಗ್ತದೆ. ಆದ್ರೆ ನಮ್ಮ ಕೈಯಲ್ಲಿ ನನಗೆ ಅನ್ನ ಯಾವತ್ತು ಉಂಟಂತಲೇ ಉಂಟು. ನನ್ನ ಕೈಯಲ್ಲಿ ಕಷ್ಟ ಉಂಟು ಅಂದ್ರೆ ನಮಗೆ ಈಗ ಒಂದು ಮನೆ ಎಲ್ಲ ಮಾಡ್ಬೇಕಂತ ಮನಸ್ಸಲ್ಲಿ ಉಂಟು. ಆದ್ರೆ ಜೀವನ ಹೋಗ್ಲಿಕ್ಕೆ ಈ ತರಕಾರಿ ಕೃಷಿಯಿಂದ ಎಷ್ಟೋ ನನಗೆ ಸಾಧ್ಯ ಉಂಟು. ನಿಮ್ಮ ಜೊತೆಗೆ ಈ ಸ್ತ್ರೀ ಶಕ್ತಿ ಸಂಘ ನಿಮ್ಮದು ಕೂಡ, ಮಂದಾರ ಸಂಜೀವಿನಿ ಒಕ್ಕೂಟ, ಅದರಲ್ಲಿ ನಾನು ಉಪ್ಪಿನಕಾಯಿ ಮತ್ತೆ ಮಾಡ್ತೇನೆ. ಉಪ್ಪಿನಕಾಯಿ ಮಾಡಿ ಲೈಸೆನ್ಸ್ ಮಾಡಿದ್ದೇನೆ. ಎಷ್ಟು ಮಾಡ್ತೀರಿ ನೀವು? ನನಗೆ ವಾಟರ್ ತುಂಬಾ ಇದ್ರೆ ತುಂಬಾ ಕೊಡ್ತೇನೆ ನಾನು. ಈಗ ನನ್ನ ಅಣ್ಣನ ಅಣ್ಣ ಒಂದು ಬ್ಯಾಂಕ್ ಅಲ್ಲಿ ಇದ್ದಾನೆ ಸೊಸೈಟಿಯಲ್ಲಿ, ಅಣ್ಣನವರು ಈಗ ಉಪ್ಪಿನಕಾಯಿ ಎಲ್ಲ ನೋಡಿ ಅಣ್ಣನ ಬ್ಯಾಂಕಿನವರು 1 ಕೆಜಿ 2 ಕೆಜಿ 5 ಕೆಜಿ ತನಕ ವಾಟರ್ ಬರ್ತದೆ, ಹಾಗೆ ಕೊಡ್ತೇನೆ. ಮತ್ತೆ ಲೈಸೆನ್ಸ್ ಮಾಡಿದ ಇದು ನಂಬರ್ ಎಲ್ಲ ಇದು ಉಂಟು. ಈಗ ತರಕಾರಿ ಕೊಂಡು ಹೋಗುವಾಗ ಅದನ್ನು ಸಹ ಒಮ್ಮೆ ಕೊಂಡೋಗ್ತೇನೆ. ಯಾವ್ದು ಉಪ್ಪಿನಕಾಯಿ? ನಾನು ಮಾವಿನಕಾಯಿ ಮಾತ್ರ ಸರ್ ಈಗ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಮಾವಿನಕಾಯಿ ಮಾತ್ರ ಬೇಕಾದಷ್ಟು ಸಿಗ್ತದ ನಿಮ್ಗೆ? ಈಗ ನಮ್ಮ ಮನೆಯಲ್ಲಿ ಆಗುವಾಗ ನನಗೆ ಲಾಭ ಜಾಸ್ತಿ ಉಂಟು. ಮತ್ತೆ ವಾಟರ್ ಬರುವಾಗ ನನಗೆ ನಾನು ಅದನ್ನು ಅಂಗಡಿಯಿಂದ ತಂದು ಮಾಡ್ತೇನೆ, ಅದರಲ್ಲಿ ಸ್ವಲ್ಪ ಕಡಿಮೆ ಬರ್ತದೆ ಲಾಭ. ಹೌದು. ಊರಲ್ಲಿ ನಿಮಗೆ ಬೇಕಾದಷ್ಟು ಈ ಕಾಟು ಮಾವಿನಕಾಯಿ ಉಂಟು ಸರ್? ಉಂಟು ಉಂಟು. ನಮ್ಮ ಮನೆಯಲ್ಲಿ ಈಗ ಒಂದು ನವೆಂಬರ್ ಡಿಸೆಂಬರ್ಗೆ ಒಂದು ಮರದಲ್ಲಿ ಕಾಯಾಗ್ಲಿಕ್ಕೆ ಶುರು ಆಗ್ತದೆ, ಆಗ ಸ್ಟಾರ್ಟ್ ಮಾಡ್ತೇನೆ ನಾನು. ಆಗ ಅದನ್ನು ನೀವು ಉಪ್ಪಲ್ಲಿ ಹಾಕಿ ಇಡ್ತೀರಾ? ಉಪ್ಪಲ್ಲಿ ಆಗಿಡ್ತೀವಿ. ಅದರಿಂದ ಉಪ್ಪಿನಕಾಯಿ ವ್ಯಾಪಾರ ಅದ್ರ ಒಟ್ಟಿಗೆ ಹೋಗ್ತದೆ. ಇದೆಷ್ಟು ಸಮಯದಿಂದ ಮಾಡ್ತಾ ಇದ್ದೀರಾ? ಅದು ಈಗ ತರಕಾರಿ ಇದು ಮಂದರ ಸಂಜೀವಿನಿ ಒಕ್ಕೂಟ ನಮ್ಮ ಸ್ಟಾರ್ಟ್ ಆಯ್ತಲ್ಲ, ಒಂದು 4-5 ವರ್ಷ ಕಲಿಯಿತು. 4-5 ವರ್ಷದಿಂದ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೇನೆ. ಈಗ ಅದಲ್ಲದೆ ಬೇರೆ ಏನಾದರೂ ಹೊಸ್ತು ಶುರು ಮಾಡಬೇಕು ಅಂತಿದ್ದೀರಾ? ಈಗ ಅಂದ್ರೆ ಈಗ ಬೀಜದಿಂದ ಸ್ವಲ್ಪ ಸಂಪಾದನೆ ಶುರು ಆಗ್ತದೆ. ಬೀಜದಿಂದ? ಬೀಜ ಅಂದ್ರೆ ಈಗ ನಾನು ಬೆಳೆದ ತರಕಾರಿ ಉಂಟಲ್ಲ, ನಾನು ಒಂದು ಸಲ ಶಾರದಾ ಗಣಪತಿ ವಿದ್ಯಾ ಕೇಂದ್ರದಲ್ಲಿ ಕೃಷಿ ಮೇಳ ಶುರುವಾಯಿತು. ಆಗ ನಮ್ಮ ವಿಟ್ಲದ ಒಬ್ರು ಬೀಜ ಇದು ಮಾರ್ತಾ ಇದ್ರು. ಆಗ ಸರ್ ಹತ್ರ ಕೇಳಿದೆ, ಸರ್ ನಮ್ಮಲ್ಲಿ ಕೆಂಪು ಬೆಂಡೆಕಾಯಿದು ಬೀಜ ಉಂಟು ತುಂಬಾ ಮನೆಯಲ್ಲಿ, ನಾನೇನು ಯೂಸ್ ಮಾಡುದಿಲ್ಲ, ಎಂತ ಮಾಡು ಸರ್ ಅಂತ. ಆಗ ಸರ್ ಹೇಳಿದ್ರು, ನೀವು ನನಗೆ ತಂದು ಕೊಡಿ, ನಾನು ನಿಮ್ಗೆ ಹಣ ಕೊಡ್ತೇನೆ ಅಂತ. ಹಾಗೊಂದು 1/4 ಕೆಜಿಯಷ್ಟು ಬೀಜವನ್ನು ಅವರಿಗೆ ತಂದು ಕೊಟ್ಟೆ. ಅವರು ನನಗೆ ಒಂದು 300 ರೂಪಾಯಿ ತಂದು ಕೊಟ್ಟರು. ನಾನು ನಮ್ಮವರ ಹತ್ರ ಹೇಳಿದ್ದೀನಿ, ಸರ್ ಬೀಜ ಕೇಳಿದರು, ನಾನು ಇಷ್ಟು ಬೀಜವನ್ನು ಕೊಂಡಿದ್ರೆ ಅವ್ರು ನನಗೆ 300 ರೂಪಾಯಿ ಕೊಟ್ಟರು. ನನಗೆ ತುಂಬ ಸಂತೋಷ ಆಯಿತು, ನಾನು ಮನೆಯಲ್ಲಿ ಇಟ್ಟ ಬೀಜ ಅಲ್ಲ, ಇವರು ಯಾಕೆ ಕೊಟ್ರ ಅಂತ. ಅಲ್ಲಿ 4 ದಿನವೇನೋ ಇತ್ತು ಕೃಷಿ ಮೇಲ. ನೆಕ್ಸ್ಟ್ ಓದಿ, ನೆಕ್ಸ್ಟ್ ಓದುವಾಗ ಸರ್ ಕೇಳಿದರು, ಇನ್ನು ಉಂಟ ನಿಮ್ಮ ಹತ್ರ ಬೀಜ ಅಂತ. ಹೌದು ಸರ್, ಗದ್ದೆಯಲ್ಲಿ ಉಂಟು, ನಾನು ತೆಗೆಯಲಿಲ್ಲ, ಅದು ಆಗಿ ಹೋಗುದಂತ. ಬೀಜದ ವ್ಯಾಪಾರ ನನಗೆ ಅಷ್ಟು ಗೊತ್ತಿರಲಿಲ್ಲ ಅದು. ಈಗ ಶಾಲೆಗೆ ಹೋದೆ, ಅಲ್ಲಿ ಕಲ್ತದ್ದು ಇವರನ್ನು ನೋಡಿ. ಹಾಗೆ ಹೇಳಿದ್ರು, ನನಗೆ ತಂದು ಕೊಡಿ, ನಾನು ನಿಮಗೆ ಹಣ ಕೊಡ್ತೇನೆ ಅಂತ. ನನಗೆ ಒಂದು 600 ರೂಪಾಯಿ ಕೊಟ್ಟರು ಅವರು 1 ಕೆಜಿಗೆ. ಹಾಗೆ ಇವರು ಯಾಕೆ ಕೊಟ್ರು ಅಂತ ನೋಡುವಾಗ, ಇವರು 10-10 ರೂಪಾಯಿ ಪ್ಯಾಕೆಟ್ ಮಾಡ್ತಾ ಇದ್ರು. ಅದನ್ನು ನೋಡಿ ಕಲಿತೆ ನಾನು, ನಾನು ಶುರು ಮಾಡಿದೆ. ಈಗ ನಾನು ಬೆಳೆದ ತರಕಾರಿಯ ಬೀಜವನ್ನು 10-10 ರೂಪಾಯಿಗೆ ನಾನು ಪ್ಯಾಕ್ ಮಾಡಿ ಈಗ ಸೇಲ್ ಮಾಡ್ತಾ ಇದ್ದೇನೆ. ಅದರಿಂದ ಸ್ವಲ್ಪ ಲಾಭ ಬರ್ತಾ ಉಂಟು, ಅದು ಇಂಪ್ರೂವ್ ಆಗ್ತಾ ಉಂಟು. ಈ ತರಕಾರಿಯನ್ನು ಮಾರಾಟ ಮಾಡುವ ಹೋಗುವ ಸಂತೆಯಲ್ಲೆಲ್ಲ ನೀವು ಇದನ್ನು ಕೊಂಡೋಗ್ತೀರಾ? ಕೊಂಡೋಗ್ತೇನೆ, ಉಪ್ಪಿನಕಾಯಿ ಕೊಂಡೋಗ್ತೇನೆ, ತರಕಾರಿ ಬೀಜ ಕೊಂಡೋಗ್ತೇನೆ. ಈಗ ಅದರ ಒಟ್ಟಿಗೆ ಈಗ ಮೊನ್ನೆ ಪಂಚಾಯಿತಿಯಲ್ಲಿ, ನಮ್ಮ ಬಾಲ್ಯಪ್ಪನಿ ಗ್ರಾಮ ಪಂಚಾಯಿತಿಯಲ್ಲಿ ನಾನು ವಾರಕ್ಕೆಮ್ಮೆಯಲ್ಲಿ ಇಡ್ತೇನೆ ನಮ್ಮ ಮಂದಾರ ಸಂಜೀವಿನಿ ಸಂತೆ ಅಂತ. ಅಲ್ಲಿ ಇಡುವಾಗ ನಮ್ಮ ಕಾರ್ಯದರ್ಶಿ ಕೇಳಿದರು ಪಂಚಾಯಿತಿಯ, ನನಗೆ ಈ ಬೀಜ ಬೇಡ, ನನಗೆ ಗಿಡ ಮಾಡಿ ನಿಮಗೆ ಕೊಡ್ಬೋದ ಅಂತ. ಆಯ್ತು ಮೇಡಮ್, ಗಿಡ ಏನು ನಾನು ಮಾಡಿ ಕೊಡ್ತೇನೆ ಅಂತ. ಈಗ ನಾನು ಒಂದು ಸ್ವಲ್ಪ ಪ್ಲಾಸ್ಟಿಕ್ ಇದು ತೂತು ಮಾಡಿದ ಪ್ಲಾಸ್ಟಿಕ್ ಉಂಟಲ್ಲ, ಈಗ ಅಡಿಕೆ ಮರೆಯಲ್ಲಿ ಇಡುವ ಒಂದು ಪ್ಲಾಸ್ಟಿಕ್ ಉಂಟಲ್ಲ, ಅದರಲ್ಲಿ ಮಣ್ಣು ಹಾಕಿ ಸ್ವಲ್ಪ ಗೊಬ್ಬರ ಹಾಕಿ ಈಗ ಗಿಡಗಳನ್ನೆಲ್ಲ ಸ್ಟಾರ್ಟ್ ಮಾಡಿದ್ದೇನೆ. ಅದು ಒಂದು ಗಿಡಕ್ಕೆ ಒಂದು 25 ರೂಪಾಯಿ ಇದೆ, ಹಾಗೆ ನಾನು ಸೇಲ್ ಮಾಡ್ತೇನೆ. ಈಗ ಕೊಟ್ಟಿದ್ದೇನೆ ಒಂದು 10 ಗಿಡ, ಈಗ ಮಾಡ್ತಾ ಇದ್ದೇನೆ, ಒಂದು 75-100 ಗಿಡ ಮಾಡಿದ್ದೇನೆ ಪ್ಲಾಸ್ಟಿಕ್ ಇದು ಮಾಡಿ. ಇನ್ನು ಅದರ ಒಟ್ಟಿಗೆ ಇದನ್ನು ಸಹ ಒಂದು ಕೊಂಡೋಗ್ಬೇಕು ಯೋಚನೆ ಉಂಟು ಈಗ. ಇನ್ನು ಸರಿ ಅಂತ ಹೇಳಿದ್ರೆ, ಈಗ ತರಕಾರಿಯಿಂದ ನೀವು ಪ್ರಾರಂಭ ಮಾಡಿದ್ದು ಬೇರೆ ಬೇರೆ ರೀತಿಯಲ್ಲಿ ಈಗ ಆಗ್ತಾ ಉಂಟು, ಆದ್ರೆ ಇಂಪ್ರೂವ್ ಆಗ್ತಾ ಉಂಟು, ದೇವರ ಕೈ ಬಿಡ್ಲಿಲ್ಲ ನಮ್ಮನ್ನು. ಹಾಗೆ ಅದು ಸರಿ. ಆದ್ರೆ ಅದರಲ್ಲಿ ಅದರದ್ದೇ ಆದಂತಹ ಕೆಲವು ಕಷ್ಟಗಳೆಲ್ಲ ಇದ್ದಾವೆ. ಹೌದು ಹೌದು, ಹಂದಿಕಾಟದಿಂದ ನಮಗೆ ಬಾರಿ ಕಷ್ಟ ಸರ್. ಹಂದಿಕಾಟವನ್ನು ನಮಗೆ ಎಂದೂ ಕೊಲ್ಲಿಕ್ಕೆ ಬಾರದಂತೆ. ಹೌದು, ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದೊಂದು ಸಲ ಒಂದು ಗದ್ದೆಯಲ್ಲಿ ನಾವು ಕೂಗಿ ಬಂದ ದಿನ ಉಂಟು ಸರ್, ಅಷ್ಟು ಬೇಸರ ಆಗ್ತದೆ. ಇಷ್ಟು ಸಾಕಿ ನಾವು ಇದನ್ನು ಫಲ ಬರುವಾಗ ನಮಗೆ ಈಗ ಆಯ್ತಲ್ಲ, ಗದ್ದೆಯಲ್ಲಿ ಕೂಗಿ ಬರುವುದು ಅಷ್ಟು ಬೇಸರ ನಮಗೆ. ಹಾಗೆ ತರಕಾರಿ ವ್ಯಾಪಾರದಿಂದ ಸುಮಾರು 20 ವರ್ಷಗಳಲ್ಲಿ ನೀವು ಸಾಧನೆಯನ್ನ ಮಾಡಿದ್ದೀರಿ. ಮಾಡಿದ್ದೇನೆ. ನಿಮಗೆ ಬೇಕಾದಷ್ಟು ತಕ್ಕ ಮಟ್ಟಿಗೆ ಹೌದು ಆಗ್ತದೆ, ತರಕಾರಿಯಿಂದ ತುಂಬಾ ಲಾಭ ಉಂಟು. ಈಗ 12 ತರಕಾರಿಯನ್ನ ಇನ್ನು ಜಾಸ್ತಿ ಮಾಡ್ಲಿಕ್ಕೆ ಯೋಚನೆ ಮಾಡ್ಲಿಲ್ವಾ ನೀವು? ಮಾಡ್ಬೇಕಂತ ಉಂಟು, ಈಗೊಂದು ಘಟಕಕ್ಕೆ ಸೇರಿದ್ದೇನೆ. ಇದು ಹೇಗೆ ಅಂತ, ನೀನು ಟೈಮ್ ಸಹ ಬೇಕಲ್ಲ ಸರ್. ಈಗ ಬೆಳಿಗ್ಗೆ ನಾವು ಈಗ ಈ ಘಟಕಕ್ಕೆ ಸೇರುವ ಮುಂಚೆ ನಾವು ನಾನು ಮತ್ತು ನನ್ನ ಯಜಮಾನರು ಬೆಳಿಗ್ಗೆ 8 ಗಂಟೆಗೆ ಕೆಲಸ ಮಾಡ್ತಿದ್ರು, ರಾತ್ರಿ ಬರುವಾಗ ಬೆಳದಿಂಗಳು ಇರ್ತದಲ್ಲ ಅಲ್ಲಿ ತನಕ ನಾವು ಕೆಲಸ ಮಾಡಿ ಬರುವುದು ಗದ್ದೆಯಲ್ಲಿ. ಈಗ ಇನ್ನೂ ಕೂಡ ಸಮಯ ಜಾಸ್ತಿ ಬೇಕು ಸಮಯ ಅಲ್ವಾ? ಒಳ್ಳೆಯದು ಲತಾ ಅವರೇ, ಮುಖ್ಯವಾಗಿ ನಿಮ್ಮ ತರಕಾರಿಯ ಬೇರೆ ಬೇರೆ ಅನುಭವವನ್ನ, ಜೊತೆಗೆ ನೀವು ಹೊಸ ಹೊಸ ಬೀಜವನ್ನ ಮಾರಾಟ ಮಾಡುದು ಮತ್ತೆ ಗಿಡವನ್ನ ಮಾರಾಟ ಮಾಡುವ ಬಗ್ಗೆ ಎಲ್ಲ ಮಾತಾಡಿದ್ರಿ. ಈಗ ಫೋನ್ ಮಾಡಿ ಸಹ ಕೇಳ್ತಾರೆ ಸರ್, ಈಗ ಬೀಜ ತೆಕೊಂಡವರು ಹೇಳ್ತಾರೆ, ನಾನು ಬೀಜ ಹಾಕಿದ್ದೇನೆ ಫಸಲು ಬರ್ತಾ ಉಂಟು ಅದೆಲ್ಲ ಹೇಳ್ತಾರೆ. ನಮ್ಮ ಬಾಲೆಪುಣಿ ಗ್ರಾಮದ ತುಂಬಾ ಮಂದಿ ಈಗ 5-6 ಸಾವಿರ ಎಲ್ಲ ನಮ್ಮ ಮಮತಾ ಗಟ್ಟಿ ಅವರೆಲ್ಲ ನಮಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದನ್ನು ನೋಡಿ ಎಲ್ಲ. ಹಾಗೆ ನಿಮಗೆ ಬೇಕಾದಷ್ಟು ಸಪೋರ್ಟ್ ಸಿಗ್ತಾ? ಸಪೋರ್ಟ್ ಉಂಟು. ಈಗ ನಾನು ತರಕಾರಿ ಮಾಡಿದ್ರ ನಮ್ಮ ಬಾಳೆಪುಣಿ ಗ್ರಾಮದ ಜನರು ನಮಗೆ ಪ್ರೋತ್ಸಾಹ ಕೊಟ್ಟದಕ್ಕೆ ನಾನು ಈಗ ಮುಂದುವರೆದಿದ್ದೇನೆ. ಈಗ ಬಾಳೆಪುಣಿ ಗ್ರಾಮದ ಜನರು ಎಲ್ಲರೂ ನನ್ನ ಕೈಯಿಂದ ತೆಗೊಳ್ತಾರೆ, ಹಣ ಕೊಡ್ತಾರೆ, ಅದೊಂದು ನಮಗೆ ಪ್ರೀತಿ ಅಲ್ಲ ಅವರು ಕೊಟ್ಟದು. ಖಂಡಿತ.